ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ನನ್ನ ಹೆಸರು ಸ್ಮಿತಾ ಜಿಬಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ನಾನು ನಿಮಗೆ ನುಗ್ಗೆ ಕೃಷಿ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ನುಗ್ಗೆಯು ಜನಪ್ರಿಯ ಬಹುವಾರ್ಷಿಕ ತರಕಾರಿ ಬೆಳೆ. ಇದರ ಕಾಯಿಗಳು, ಸೊಪ್ಪು, ಹೂವು ಹಾಗೂ ಬೇರುಗಳನ್ನು ನಾವು ಉಪಯೋಗ ಮಾಡ್ತೇವೆ. ಸಾಮಾನ್ಯವಾಗಿ ನುಗ್ಗೆ ಗಿಡಗಳು 5-8 ಮೀಟರ್ ವರೆಗೂ ಬೆಳೆದು ಅನೇಕ ವರ್ಷಗಳವರೆಗೆ ಇಳುವರಿಯನ್ನು ಕೊಡುತ್ತವೆ. ಕೈತೋಟದಲ್ಲಿ ಬೆಳೆಯಲು, ಹಾಗೆಯೇ ಕಡಿಮೆ ವಯಸ್ಸಿನ ಅಡಿಕೆ ತೋಟದಲ್ಲಿ ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ ಇದೊಂದು ಒಳ್ಳೆಯ ಬಹುವಾರ್ಷಿಕ ತರಕಾರಿ ಬೆಳೆನೆ ಅಂತಲೇ ಹೇಳಬಹುದು. ಆದರೆ ಜಿಗುಟು ಮಣ್ಣು ಯೋಗ್ಯವಾದುದಲ್ಲ. ಮರಳು ಮಿಶ್ರಿತ ಗೋಡು ಮಣ್ಣು ಸೂಕ್ತ ಈ ಒಂದು ಬೆಳೆ ಬೆಳೆಯೋದಕ್ಕೆ. ಮಣ್ಣಿನ ರಸಸರ 6-6.5 ಇರುವುದು ಒಳ್ಳೆಯದು. ಇದೊಂದು ಉಷ್ಣವಲಯದ ಬೆಳೆಯಾಗಿದ್ದು ಕಡಿಮೆ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯಬಹುದಾಗಿದೆ. ಗಿಡ ಹೂ ಬಿಡುವ ಹಂತದಲ್ಲಿ ಮೋಡ ಕವಿದ ವಾತಾವರಣ, ತುಂತುರು ಮಳೆ ಮತ್ತು ಬಲವಾಗಿ ಬೀಸುವ ಗಾಳಿ ಹೂ ಉದುರೋದಕ್ಕೆ ಕಾರಣವಾಗುತ್ತದೆ. ನುಗ್ಗೆ ಬೇಸಾಯಕ್ಕೆ ಸೂಕ್ತ ಉಷ್ಣಾಂಶ 25-30 ಡಿಗ್ರಿ ಸೆಂಟಿಗ್ರೇಡ್ ಆಗಿದ್ದು 40 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚು ಉಷ್ಣಾಂಶ ಈ ಒಂದು ಬೆಳೆ ಬೆಳೆಯುವುದಕ್ಕೆ ಸೂಕ್ತವಲ್ಲ. ಬಿತ್ತನೆಯ ಸಮಯ ಇದು ಮುಖ್ಯವಾಗಿ ಅಲ್ಪ ಮಳೆ ಬೀಳುವ ಒಣ ಪ್ರದೇಶದ ಬೆಳೆ. ಹಾಗಾಗಿ ಈ ಒಂದು ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡುವುದು ಒಳ್ಳೆಯದು. ನೀರಾವರಿ ಅನುಕೂಲತೆ ಇದ್ದರೆ ವರ್ಷದ ಯಾವ ಸಮಯದಲ್ಲಾದರೂ ಕೂಡ ಈ ಒಂದು ಬೆಳೆಯನ್ನು ನಾಟಿ ಮಾಡಬಹುದಾಗಿದೆ. ಪ್ರಮುಖ ತಳಿಗಳನ್ನ ನೋಡಿದಾಗ PKM1 ಇದೊಂದು ಗಿಡ್ಡ ತಳಿಯಾಗಿದೆ ಹಾಗೂ ಸುಮಾರು 60-75 ಸೆಂಟಿಮೀಟರ್ ಉದ್ದನೆಯ 200-250 ಕಾಯಿಗಳನ್ನು ಪ್ರತಿ ವರ್ಷ ಕೊಡುತ್ತದೆ. ಎರಡನೆಯದಾಗಿ ನಮ್ಮ ರಾಜ್ಯದಲ್ಲೇ ಕೂಡ ಹೆಚ್ಚು ಪ್ರಚಲಿತ ತಳಿ ಅಂದರೆ ಭಾಗ್ಯ KDM1. ಈ ತಳಿಯು ಕೂಡ ಮೂಲವಾಗಿ ಗಿಡ್ಡ ಜಾತಿಯಾಗಿದ್ದು ಗಿಡದ ಎತ್ತರ 2-4 ಮೀಟರ್ ವರೆಗೂ ಬೆಳೆಯುತ್ತೆ. ಗಿಡಗಳು ಶೀಘ್ರವಾಗಿ ಹೂ ಬಿಡುತ್ತವೆ. ಒಟ್ಟು ನಾಟಿ ಮಾಡಿದ 160-180 ದಿನಗಳ ನಂತರ ಕೊಯ್ಲಿಗೆ ಸಿದ್ಧ ಆಗುತ್ತೆ. ಈ ತಳಿಯ ವೈಶಿಷ್ಟ್ಯತೆ ಎಂದರೆ ಕಾಯಿಗಳು ಬಿಟ್ಟಾಗಲೂ ಸಹಿತ ಗೊಂಚಲುಗಳಲ್ಲಿ ಹೂ ಹಾಗೂ ಮಿಡಿ ಕಾಯಿಗಳು ನಿರಂತರವಾಗಿ ಬರುವುದರಿಂದ ವರ್ಷವಿಡೀ ಫಸಲು ತೆಗೆಯಬಹುದು. ಪ್ರತಿ ಕಾಯಿಯು 60-70 ಸೆಂಟಿಮೀಟರ್ ಉದ್ದವಿದ್ದು ಕಡು ಹಸಿರು ಬಣ್ಣ ಹೊಂದಿ ದುಂಡನೆಗೆ ಇರುವುದು. ಪ್ರಥಮ ವರ್ಷದಿಂದ 350-400 ಕಾಯಿಗಳು ಹಾಗೂ ಎರಡನೇ ವರ್ಷದಲ್ಲಿ 800-1,000 ಕಾಯಿಗಳ ಉತ್ತಮ ಫಸಲನ್ನು ಪಡೆಯಬಹುದು. ಇದಲ್ಲದೆ ಕೂಡ ಇನ್ನೂ ಅನೇಕ ಸ್ಥಳೀಯವಾಗಿ ಆಯ್ಕೆ ಮಾಡಿದ ತಳಿಗಳನ್ನು ಕೂಡ ರೈತರು ಬೆಳೀತಾ ಇದ್ದಾರೆ. ಸಸಿ ಬೆಳೆಸುವ ಕ್ರಮಗಳನ್ನ ನೋಡಿದಾಗ 1 ಹೆಕ್ಟೇರ್ಗೆ 250 ಗ್ರಾಂ ಬೀಜ ಬೇಕಾಗುತ್ತದೆ. ಮಣ್ಣು, ಮರಳು ಹಾಗೂ ಕೊಟ್ಟಿಗೆ ಗೊಬ್ಬರ 3:1:1 ಈ ಅನುಪಾತದಲ್ಲಿ ಮಿಶ್ರಣ ಮಾಡಿ ಆ ಮಿಶ್ರಣವನ್ನು 15-4 ಸೆಂಟಿಮೀಟರ್ ಅಳತೆಯ ಪಾಲಿಥೀನ್ ಚೀಲದಲ್ಲಿ ತುಂಬಿ ಪ್ರತಿ ಚೀಲಕ್ಕೆ ಒಂದು ಬೀಜದಂತೆ 2 ಸೆಂಟಿಮೀಟರ್ ಆಳದಲ್ಲಿ ನೆಟ್ಟು ಪ್ರತಿದಿನ ನೀರು ಹಾಕಬೇಕಾಗುತ್ತದೆ. ಸುಮಾರು 7-10 ದಿನಗಳಲ್ಲಿ ಬೀಜಗಳು ಮೊಳಕೆ ಒಡೆಯುತ್ತವೆ. ಸಸಿಗಳು 1.5-2 ತಿಂಗಳುಗಳಲ್ಲಿ 20-25 ಸೆಂಟಿಮೀಟರ್ ಎತ್ತರ ಬೆಳೆದು ಹೊಲದಲ್ಲಿ ನೆಡಲು ಸಿದ್ಧವಾಗುತ್ತವೆ. ಬೇಸಾಯ ಕ್ರಮಗಳು, ಗಿಡ್ಡ ಜಾತಿಯ ನುಗ್ಗೆಯನ್ನು 3 ಮೀಟರ್ ಅಂತರದಲ್ಲಿ, ಎತ್ತರ ಜಾತಿಯ ನುಗ್ಗೆಯನ್ನು 5 ಮೀಟರ್ ಅಂತರದಲ್ಲಿ ಬೆಳೆಯಬೇಕು. ಪ್ರತಿ ಹೆಕ್ಟೇರ್ಗೆ ಶಿಫಾರಿತ 50 ಕೆಜಿ ಸಾರಜನಕ, 125 ಕೆಜಿ ರಂಜಕ ಹಾಗೂ 30 ಕೆಜಿ ಪೊಟ್ಯಾಷ್ನ ಅರ್ಧದಷ್ಟು ನಾಟಿ ಮಾಡಿದ 3 ತಿಂಗಳ ನಂತರ ಹಾಗೂ ಉಳಿದರ್ಧ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನು ನಾಟಿ ಮಾಡಿದ 6 ತಿಂಗಳ ನಂತರ ಕೊಡಬೇಕು. ಇದರಲ್ಲಿ ಅನುಸರಿಸುವ ಮುಖ್ಯ ಒಂದು ಕ್ರಮ ಅಂತಂದರೆ ಗಿಡಗಳಿಗೆ ಆಕಾರ ಹಾಗೂ ಚಾಟ್ನಿ ಮಾಡುವುದು. ಸಸಿ ನಾಟಿ ಮಾಡಿದ 2-3 ತಿಂಗಳುಗಳಲ್ಲಿ ಗಿಡದ ತುದಿಯನ್ನು ಚಿವುಟಿ ಹೆಚ್ಚು ಕವಲುಗಳು ಬರುವಂತೆ ನೋಡಿಕೊಳ್ಬೇಕು. ನಂತರ ಗಿಡದ ಬೆಳವಣಿಗೆಗೆ ಅವಲಂಬಿಸಿ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಕಾಯಿಗಳನ್ನು ಕಿತ್ತ ನಂತರ ನೆಲದಿಂದ 1-2 ಅಡಿ ಎತ್ತರದಲ್ಲಿ ಗಿಡಗಳನ್ನು ಪೂರ್ತಿಯಾಗಿ ಕಟಾವು ಮಾಡಿ 1-2 ತಿಂಗಳು ವಿಶ್ರಾಂತಿ ಕೊಟ್ಟು ನಂತರ ಭೂಮಿಯನ್ನು ಹದ ಮಾಡಿ ಶಿಫಾರಸು ಮಾಡಿದ ಗೊಬ್ಬರ ಕೊಟ್ಟಾಗಿ ಈ ಒಂದು ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 6360902731. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇದೀಗ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಮಾಳಗೊಂಡನಹಳ್ಳಿಯ ಕೃಷಿಕ ಸೋಮೇಶ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ತಾಲೂಕಿನ ಮಾಳಗೊಂಡನಹಳ್ಳಿಯ ಯುವ ಕೃಷಿಕರಾದಂತಹ ಸೋಮೇಶ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸಮಗ್ರ ಬೆಳೆಗಳು ಅಂತಂದರೆ ಇವತ್ತು ಅರಣ್ಯ ಕೃಷಿ ಮಾಡಿದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ಹೂವಿನ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸೋಮೇಶ್ ಅವರೇ. ನಮಸ್ಕಾರ ಸರ್. ಸೋಮೇಶ್ ಅವರೇ, ಹೇಳಿ, ಈಗ ಎಷ್ಟು ವರ್ಷ ವಯಸ್ಸು ನಿಮಗೆ? 23 ವರ್ಷ ಸರ್ ವಯಸ್ಸು. ಈಗ ವಿದ್ಯಾಭ್ಯಾಸ ಈ ನಿಟ್ಟಿನಲ್ಲಿ ನೀವು ಆಸಕ್ತಿ ತೋರಿಸ್ಲಿಲ್ವಾ? ವಿದ್ಯಾಭ್ಯಾಸದ ಸರ್ ಪಿ ಯು ಸಿ ಮುಗಿಸಿದ್ವಿ, ಡಿಗ್ರಿ ಓದ್ಬೇಕಂತ ಇದ್ವಿ, ತಿರುಗೋ ಅಷ್ಟು ಇದಾಗಲಿಲ್ಲ, ಇಂಟ್ರೆಸ್ಟ್ ಎಲ್ಲ ಓದೋ ಕಡೆಗಿಲ್ಲ, ಕೃಷಿ ಕಡೆಗೆ ಹೆಚ್ಚು ಗಮನ ಕೊಟ್ಟು ಈ ಕೃಷಿ ಕಡೆಗೆ ಮಾಡ್ತಾ ಇದ್ದೀವಿ ಸರ್. ಯಾಕೆ ನಿಮಗೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲವು ಬರಲಿಲ್ಲ? ಸರ್ ಈಗಿನ ಕಾಂಪಿಟೇಟಿವ್ ಯುಗದಲ್ಲಿ ಜಾಬ್ ಸಿಗೋದು ತುಂಬ ಕಷ್ಟ ಸರ್. ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದಕ್ಕಿಂತ ನಮ್ಮ ಜಮೀನಲ್ಲಿ ನಾವು ಸ್ವಂತ ದುಡಿಮೆ ಮಾಡ್ಬೋದು ಅಂತಕೊಂಡು ನಾವು ನಮ್ಮ ಕೃಷಿನ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ನಿಮ್ಮ ತಂದೆಯವ್ರ ವೃತ್ತಿನೇ ಈ ಕೃಷಿ ಬದುಕಾಗಿತ್ತ? ಹೌದು ಸರ್, ನಮ್ಮ ತಂದೆಯವರು ಕೃಷಿಕರೇ ಸರ್. ನಾವು ಈಗ ಅದೇ ನಮ್ಮ ತಂದೆಯವ್ರ ಮಾರ್ಗದರ್ಶನದಲ್ಲಿ ನಾವು ಕೃಷಿ ಮಾಡ್ತಾ ಇದ್ದೀವಿ ಸರ್. ಈಗ ಇಷ್ಟು ಚಿಕ್ಕ ವಯಸ್ಸು ನೀವು ಕೃಷಿ ಬಂದ್ರಲ್ಲ, ನಿಮ್ಮ ತಂದೆಯವರು ಸಲಹೆ ಕೊಡಲಿಲ್ಲ ನೀವು ವಿದ್ಯಾಭ್ಯಾಸ ಮಾಡಪ್ಪ, ಯಾವುದಾದ್ರೂ ಒಂದು ನೌಕರಿಗೆ ಹೋಗಿಲ್ಲ, ಏನಾದರೂ ಒಂದು ಸಾಧನೆ ಮಾಡುವಂತ? ಸರ್ ಮೊದಲಿಗೆ ಹಂಗೆ ಮಾಡಿದ್ರು ಸರ್, ನಮಗೆ ಹೊರಗಡೆ ಜಾಬ್ ಏನು ನೋಡೋ ಅಂತ, ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡೋ ಅಂತ ಹೇಳಿದ್ರು. ಪ್ರೈವೇಟ್ ಜಾಬಲ್ಲಿ ಬೇಡ, ಇನ್ನೊಬ್ರ ಕೈ ಕೆಳಗೆ ಏನು ಕೆಲಸ ಮಾಡೋದಂತ ಅಪ್ಪಾಜಿಯವ್ರು ಫಸ್ಟಿಗೆ ನಮಗೆ ಹೇಳ್ತಿದ್ರು ಸರ್. ನಮಗೆ ಬೇಕಾದ್ರೆ ನಾಲ್ಕು ಆಕಳ ಕಟ್ಕೊಂಡಾದ್ರು ಮನೆ ಜೀವನ ಮಾಡೋಣ, ಇನ್ನೊಬ್ರ ಕೈ ಕೆಳಗೆ ಸ್ವಂತ ದುಡಿಮೆ ಮಾಡೋಣ, ನಾವು ಸ್ವಾವಲಂಬಿಯಾಗಿ ಬದುಕಬೇಕು ಅಂತೇಳಿ ಸರ್. ಹಾಗಾಗಿ ನಾವು ಈ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ನಿಮಗೆ ಕೃಷಿ ಜಮೀನು ಅಂತಂದ್ರೆ ಎಷ್ಟು ಎಕರೆ ಇದೆ? ಸರ್ ನಮಗೆ ಟೋಟಲ್ ಆಗಿ 3.5 ಎಕರೆ ಇದೆ ಸರ್ ಜಮೀನು. 3.5 ಎಕರೆ ಜಮೀನಲ್ಲಿ ಒಂದು ಅರ್ಧ ಎಕರೆ ತೆಂಗು ಇದೆ ಸರ್, ಈಗ ಮುಂಚೆ ಇತ್ತು ಸರ್. ಈಗ ನೆಕ್ಸ್ಟ್ ನಾವು ಮತ್ತೆ ಅಭಿವೃದ್ಧಿ ಮಾಡಿದ್ದೀವಿ ಸರ್, ಮುಂದೆ ಹೆಚ್ಚಿಗೆ ಕೃಷಿನ ಮಾಡಿದ್ದೀವಿ ಸರ್. ಈಗ ಅಭಿವೃದ್ಧಿ ಅಂತಂದ್ರೆ ಕೃಷಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ರೆ? ಸರ್ ನಾವೀಗ ಒಂದೇ ಬೆಳೆಯನ್ನು ಬೆಳೆದೇ ಹಲವಾರು ಬೆಳೆಗಳು ಬೆಳೆದ್ರೆ ರೈತರಿಗೆ ಲಾಭ ಇದೆ ಸರ್. ಈಗ ನಾವು ಮೊದಲಿಗೆ ಮಹಾಗನಿ ಅಂತೇಳಿ ಫಾರೆಸ್ಟ್ ಗಿಡಗಳನ್ನ ಹಾಕಿದ್ದೀವಿ ಸರ್, 500 ಅರಣ್ಯ ಗಿಡಗಳನ್ನ ಹಾಕಿದ್ದೀವಿ ಸರ್ ನಾವು ಒಂದು ಎಕರೆಯಲ್ಲಿ. ಅದೇ ನಡುವೆ ಮತ್ತೆ ಗ್ಯಾಪ್ ಬಿಟ್ಟಾಗ ಸುಮ್ಮನೆ ಗ್ಯಾಪಲ್ಲಿ ಏನು ಬೆಳೆಯೋಕ್ಕಾಗಲ್ಲ, 15 ವರ್ಷ ಗಂಟಲೆ ಏನು ಬೆಳೆದು ಅಂತೇಳಿ ನಾವು ಮತ್ತೆ ಕನಕಾಂಬ್ರ ಹೂವು ಮತ್ತು ಪೇರ್ಲೆ ಗಿಡನ ಹಾಕಿದ್ದೀವಿ ಸರ್, ಮತ್ತು ಮಲ್ಲಿಗೆ ಗಿಡನ ಹಾಕಿದ್ದೀವಿ ಸರ್. ಈಗ ಅವುಗಳ ಕೃಷಿ ಮಾಡ್ತೀವಿ ಸರ್. ಈಗ ಕನಕಾಂಬ್ರ ಆದಾಯ ಬರ್ತಾ ಇದೆ ಸರ್, ತೆಂಗು ಆದಾಯನೂ ಇದೆ ಸರ್. ಈಗ ಜೊತೆಗೆ ಮಹಾಗನಿ ಮುಂದೆ 15 ವರ್ಷ ಆದಮೇಲೆ ಬರುವ ನಿರೀಕ್ಷೆ ಸರ್. ನೀವು ಕೃಷಿ ಬಂದಮೇಲೆ ನೀರಾವರಿ ಮಾಡಿದ್ರೆ, ನಿಮ್ಮ ತಂದೆಯವ್ರ ಕಾಲದಲ್ಲಿ ನೀರಾವರಿ ಮಾಡಿದ್ರ? ತಂದೆಯವ್ರ ಕಾಲಲ್ಲೇ ನೀರಾವರಿ ಇದೆ, ಕೃಷಿ ಇದೆ ಸರ್. ಅಂದ್ರೆ ಇವತ್ತಿನ ದಿನದಲ್ಲಿ ಸಾಕಷ್ಟು ನಮ್ಮ ರೈತರು ನೋಡಪ್ಪ, ಕೊಳವೆ ಬಾವಿ ಹಾಕ್ಸಿದ್ರೆ ಅಂದ್ರೆ ನೀರು ಚೆನ್ನಾಗಿ ಬಿತ್ತಂದ್ರೆ ಪ್ರಾರಂಭದ ಬೆಳೆ ಇಡದೆ ಅಡಿಕೆಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಅಂಥದ್ರಲ್ಲೂ ಯಾಕೆ ನಿಮಗೆ ಅನಿಸ್ತು ಅರಣ್ಯ ಕೃಷಿ ಮಾಡ್ಬೇಕಂತ? ಸರ್ ಅರಣ್ಯ ಕೃಷಿ ಒಂಥರ ಫಿಕ್ಸ್ ಡೆಪಾಸಿಟ್ ಇದ್ದಂಗೆ ಸರ್, ಈಗ ಠೇವಣಿ ಇಟ್ಟಂಗೆ ನಾವು. ಈಗ ಇಟ್ಟು ಅಂದ್ರೆ ಮುಂದಿನ ನಮಗೆ ವಯಸ್ಸಾದ ಕಾಲದಲ್ಲಿ ಬರೋಂಥದ್ದು ಸರ್. ಹಾಗಾಗಿ ಅರಣ್ಯ ಕೃಷಿನೂ ಮಾಡಿದ್ದೀವಿ ಸರ್. ಅರಣ್ಯ ಕೃಷಿ ಜೊತೆಗೆ ನಾವು ಬೇರೆ ಕೃಷಿಗಳನ್ನು ಮಾಡ್ಕೊಂಡು ಬೆಳಿಬೋದು ಸರ್. ಒಂದೇ ಬೆಳೆ ನಂಬ್ಕೊಂಡು ಬೆಳಕಾಗದು. ಈಗ ಅಡಿಕೆ ಸರ್, ಎಲ್ಲರೂ ಅಡಿಕೆ ಆಗ್ತಾ ಇದ್ದಾರೆ. ಈ ಮಲೆನಾಡು ಕಡೆಗೆಲ್ಲ ರೋಗಗಳು ಜಾಸ್ತಿ ಆಗ್ತದೆ ಸರ್. ಒಂದೇ ಬೆಳೆ ಹೆಚ್ಚಾದಷ್ಟು ರೋಗಗಳು ಜಾಸ್ತಿ ಸರ್, ಅವುಗಳ ನಿರ್ವಹಣೆ ಕ್ರಮನು ಕಡಿಮೆ ಆಗುತ್ತೆ ಸರ್. ಹಾಗಾಗಿ ಅಡಿಕೆ ಬೆಳೆಯಲ್ಲಿ ಎಷ್ಟು ಸಿಗುತ್ತೆ ಅಷ್ಟೇ ಆದಾಯನ ಬೇರೆ ಹೊಲಗಳಲ್ಲಿ ಬೇರೆ ಬೆಳೆಗಳಲ್ಲಿ ತೆಗಿಬೋದು ಸರ್. ನೀವೇನು ಮನಸ್ಸು ಮಾಡಲಿಲ್ಲ ನಾವು ಒಂದು ಎಕರೆನಾದರೂ ಅಡಿಕೆ ಹಾಕಬೇಕು ಅಂತ? ಈಗ ನಾವು ಹಾಕ್ಬೇಕಂತ ಅನ್ಕೊಂಡಿದ್ದೀವಿ ಸರ್, ಒಂದು ಎಕರೆ ಅಷ್ಟೇ ಮಾಡೋಣ ಅಂದ್ಕೊಂಡಿದ್ದೀವಿ. ಇನ್ನು ಉಳಿದೆಲ್ಲ ಬೇರೆ ಜಮೀನ ಸರ್, ನಮ್ಮ ತೋಟ ಒಟ್ಟ ಅಂದರೆ ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚು ಲಾಭ ಸರ್. ಈಗ ಅಡಿಕೆ ಅಂತ ಎಲ್ಲರೂ ಲಾಭ ಅಂತ ಅನ್ಕೊಂಡಿದ್ದಾರೆ ಸರ್. ಮುಂದೆ ಏನಾಗುತ್ತೆ ಅದ್ರ ಗೊತ್ತಿಲ್ಲ ಸರ್, ಭವಿಷ್ಯದ ಬೆಲೆ ಭವಿಷ್ಯದ ವರ್ತಮಾನಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಸರ್. ಆದರೆ ನಾವು ಈಗ ಸದ್ಯಕ್ಕೆ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಒಂದನ್ನು ಸದ್ಯಕ್ಕೆ ಬಿಟ್ಟಿದ್ದೀವಿ ಸರ್. ಇನ್ನು ಉಳಿದೆಲ್ಲ ಬೆಳೆಗಳನ್ನು ಮಾಡ್ತಾ ಇದ್ದೀವಿ ಸರ್. ಅಡಿಕೆನ ಮುಂದೆ ಮಾಡಬೇಕಂತ ಅಪ್ಪಾಜಿಯವ್ರು ಅಂದಿದ್ದಾರೆ ಸರ್, ನೋಡೋಣ ಸರ್ ಅಪ್ಪಾಜಿಯವರು ಏನಂತಾರೆ ನೋಡಿ ನಾವು ಮಾಡೋದು ಸರ್. ಸರ್ ಈಗ ಇದೇ ಬೆಳೆಗಳಲ್ಲಿ ಇನ್ನೂ ಹೆಚ್ಚಿನ ಏನಾದ್ರು ಬೆಳೆಗಳನ್ನು ಬೆಳಿಬೋದು ಸರ್. ಈಗ ಮಾಗನೆ ಹಾಕಿದೆ ಸರ್, ಈಗ 2 ವರ್ಷ ಆಯ್ತು ಸರ್ ಮಾಗನೆ ಹಾಕಿ. ಈಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಗಿಡ ದಪ್ಪ ಆದಮೇಲೆ ಕಾಳು ಮೆಣಸು ಹಾಕೋಣ ಅಂತ ಇದ್ದೀವಿ. ಈಗ ತೆಂಗಿನಲ್ಲಿ ಏಲಕ್ಕಿ ಟ್ರೈ ಮಾಡಿದ್ದೀವಿ ಸರ್, ಒಂದು 20 ಗಿಡ ಹಾಕಿದ್ದೀವಿ ಶಾಂಪಲ್ಗೆ, ಚೆನ್ನಾಗಿ ಬರ್ತಾ ಇದೆ ಸರ್. ಈಗೆಲ್ಲ ಕಂದುಗಳೆಲ್ಲ ಚೆನ್ನಾಗಿ ಕಿತ್ತಿದ್ವು ಸರ್. ಈಗ ನೆಕ್ಸ್ಟ್ ಏಲಕ್ಕಿನೂ ಆಗ್ತಾ ಇದೀವಿ ಸರ್ ತೆಂಗಿನ ತೋಟದಲ್ಲಿ. ಈಗ ಅರಣ್ಯ ಕೃಷಿ ಮಾಡ್ಬೇಕಂತ ಅಂದರೆ ಯಾರ ಸಲಹೆ ನಿಮಗೆ ಹೆಚ್ಚಾಗಿ ಸಿಕ್ತು? ಸರ್ ಈಗ ಮಾಧ್ಯಮಗಳ ಮೂಲಕ ನೋಡ್ತಾ ಇದೀವಿ ಸರ್. ಮೊದಲೇ ನಾವು ಅರಣ್ಯ ಕೃಷಿಯಲ್ಲಿ ಶ್ರೀಗಂಧ ಮಾಡೋಣ ಅಂತಾನೆ ಮಾಡಿದ್ವಿ ಸರ್ ಬಂದಲಿಗೆ. ಆದರೆ ಶ್ರೀಗಂಧದ ಒಂದು ತೊಂದರೆಗಳು ಎಲ್ಲ ಮುಂದೆ ನೋಡಿ ಕೇಳ್ಕೊಂತೀವಿ, ಬೇರೆ ಕಡೆಗೆಲ್ಲ ವಿಚಾರಿಸಿದಾಗ. ಈಗ ಡೈರೆಕ್ಟ್ ನಾವು ಸರ್ ಕೃಷಿ ಮಾಡ್ತಿರ್ತೀವಿ, ಆದರೆ ಡೈರೆಕ್ಟಾಗಿ ಹೋಗಿ ನಾವು ಏನು ಮಾಡ್ತಿರ್ತೀವಿ ಅಂದರೆ ಈಗ ಒಂದೇ ಸತಿ ಅಳ್ಳಕ್ಕೆ ಬಿದ್ದಂಗೆ ಆಗ್ಬಿಡುತ್ತೆ ಸರ್, ಗೊತ್ತಿಲ್ಲದೆ ಬೀಳಬಾರ್ದಲ್ಲ ಸರ್. ಹಾಗಾಗಿ ನಾವೇನು ಮಾಡ್ತಿದ್ವಿ, ಒಂದು 4-5 ಕಡೆ ಎಲ್ಲ ಕೇಳಿದ್ದೀವಿ ಸರ್ ಎಲ್ಲ ಕಡೆ, ಶ್ರೀಗಂಧಕ್ಕೆ ಬೇಡ ಮಹಾಗನಿ ಮಾಡೋಣ ಅಂತೇಳಿ ಸರ್. ಮಹಾಗನಿಗೆ ಅಂತಂದರೆ ಮುಂದೆ ಹೆಚ್ಚು ಕಮ್ಮಿ ಆದರೆ ಕಟ್ಟಿಗೆ ರೇಟಲ್ಲಿ ಸಿಕ್ಕರೂ ನಮಗೆ ಏನಿಲ್ಲ, ಇದಾಗಲ್ಲ ಸರ್. ಅದು ಅರಣ್ಯ ಕೃಷಿ ಆಗಿರೋದ್ರಿಂದ ನಮಗಿನ್ನು ಅಷ್ಟು ಇದಾಗಲ್ಲ ಸರ್. ಶ್ರೀಗಂಧ ಆದರೆ ಆಶ್ರಯ ಬೆಳೆ ಆಗಿರುತ್ತೆ, ಬೇರೆಗಳು ಬೆಳೆಯೋಕು. ಆದರೆ ಮಹಾಗನಿಗೆ ಆಶ್ರಯ ಬೆಳೆಗಳು ಬೇಕಾಗಿಲ್ಲ ಸರ್. ಅಂದರೆ ಮತ್ತೆ ಇದು ಸರ್ ಮಹಾಗನಿ ಹೆಂಗೆ ಅಂದರೆ ವಿಂಡ್ ಬ್ರೇಕರ್ ಟೈಪ್ ಕೆಲಸ ಮಾಡುತ್ತೆ ಸರ್. ಒಳಗಡೆ ಯಾವುದೇ ಥರದ ಗಾಳಿಗಳು, ಈಗ ನಾವು ಒಳಗಡೆ ಹೂವಿಂಗ್ ಕ್ರಾಪ್ಸ್ ಹಾಕಿರೋದ್ರಿಂದ ಗಾಳಿಗಳು ತರದ ಅದಕ್ಕೇನು ಗೊಬ್ಬರನು ಒದಗಿಸುವಂತ ಅವಶ್ಯಕತೆ ಇಲ್ಲ ಸರ್, ಯಾವುದೇ ತರದ ಔಷಧಿಗಳನ್ನು ಒದಗಿಸೋ ಅವಶ್ಯಕತೆ ಇಲ್ಲ ಸರ್. ಅದನ್ನ ನ್ಯಾಚುರಲಿ ಬರೋಂಥದ್ದನ್ನ ನಾವು ಯಾಕೆ ಸರ್ ಬಿಡ್ಬೇಕು? ಅದೇ ನಮಗೆ ಮೇನ್ ಆದಾಯ ಸರ್. ಆದರೆ ಮುಂದೆ ನಮಗೆ ಆದಾಯ, ಹೆಚ್ಚಿನ ಆದಾಯ ಅಂತಂದ್ರೆ ಅರಣ್ಯ ಕೃಷಿಯಿಂದನೂ ಸಿಗುತ್ತೆ ಸರ್. ಜೊತೆಗೆ ನಾವು ಅದರೊಳಗಡೆ ಉಪ ಬೆಳೆಗಳಾಗಿ ಭಾಳ ತುಂಬ ಬೆಳೀತಿದ್ವಿ ಸರ್. ಈಗ ಅರಣ್ಯ ಕೃಷಿ ಮಾಡಿ ನಾವು ಅರಣ್ಯ ಇಲಾಖೆಯಿಂದ ಸೌಲಭ್ಯಗಳನ್ನ ಪಡಿಬೇಕು ಅಂತಂದ್ರೆ ಏನೇನು ಅಲ್ಲಿ ದಾಖಲೆಗಳು ಕೊಡಬೇಕಾಗುತ್ತೆ ಸರ್? ನಮ್ಮ ಹೊಲದ ಪಾಣಿ, ಯಾರು ಜಮೀನು ಇರುತ್ತೆ ಅವ್ರ ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ಕು ಕೊಟ್ಟರೆ ಅವರು ಗಿಡಗಳು ವಿತರಣೆ ಮಾಡ್ತಾರೆ. ಜೂನ್ ಜುಲೈ ಟೈಮಲ್ಲಿ ವಿತರಣೆ ಮಾಡ್ತಾರೆ ಸರ್. ಆ ಟೈಮಲ್ಲಿ ನಾವು ಹೋಗಿ ಸಸ್ಯ ಕ್ಷೇತ್ರಗಳಲ್ಲಿ ಹೋಗಿ ಅದನ್ನು ಕೊಟ್ಟು ದಾಖಲೆ ಕೊಟ್ಟು ಅದಕ್ಕಿಷ್ಟು ಅಮೌಂಟ್ ಅಂತ ಇರುತ್ತೆ ಸರ್. 3-5 ರೂಪಾಯಿ ಒಳಗಡೆ ಇರುತ್ತೆ ಗಿಡಗಳು. ಕಡಿಮೆ ರೇಟಲ್ಲಿ ಅರಣ್ಯ ಗಿಡಗಳು ಸಿಗ್ತವೆ ಸರ್, ಅಲ್ಲಿ ತಗೊಂಡು ನಾವು ಬೆಳಿಬೋದು ಸರ್. ಒಂದು ರೀತಿ ನಾವು ಅರಣ್ಯ ಕೃಷಿ ಮಾಡೋದ್ರಿಂದ ಹೆಚ್ಚು ನೀರು ಬೇಕಾಗಲ್ಲವಾ? ಹೌದು ಸರ್. ಈಗ 3 ವರ್ಷದವರೆಗೂ ಸರ್ ಸಸ್ಯ ಬದುಕಕ್ಕೆ ನಾವು 3 ವರ್ಷದವರೆಗೂ ಮಾಡ್ತೀವಿ ಸರ್. ಅದನ್ನ ಕೇರ್ ಮಾಡ್ತಿರ್ತೀವಿ. 3 ವರ್ಷ ಆದ್ಮೇಲೆ ನಾವು ಯಾವುದೇ ಥರದ ಜೋಪಾನ ಮಾಡಲ್ಲ ಸರ್. ಅದನ್ನ ಅದಾಗೆ ಅದೇ ಬೆಳೆಯುತ್ತೆ, ನಾವಾಗಿ ಸುಮ್ಮನೆ ಇರೋದು ಸರ್. ಅದೇನಿಲ್ಲ ಸರ್. ಈಗ ಹಾಕಿದ್ವಿ ಅಂದರೆ ಮತ್ತೆ ನಾವು ಒಂದು ಕಡೆಯ ಟೈಮಲ್ಲ ಸರ್, 3 ವರ್ಷ ಆದಮೇಲೆ ಅದನ್ನ ಅರಣ್ಯ ಬೆಳೆಯನ್ನು ಕತ್ತರಿಸುವಾಗಲೇ ನಾ ಸರ್ ನೋಡೋದು. ಅದನ್ನ ಸ್ವಾಭಾವಿಕವಾಗಿ ಬೆಳೆಯುತ್ತಿರುತ್ತೆ ಸರ್. ನಾವೇನು ಅದಕ್ಕೆ ಆಶ್ರಯವಾಗಿ ಏನು ಮಾಡಬೇಕಂತೇನಿಲ್ಲ ಸರ್. ಅದು ಈಗ ಪ್ರಾರಂಭದಲ್ಲಿ ಅರಣ್ಯ ಕೃಷಿ ಮಾಡಿದ್ಮೇಲೆ ಅದರೊಳಗಡೆ ಬೆಳೆಗಳನ್ನ ಬೆಳಕಬಹುದು ಅಂತ ಹೇಳಿದ್ರೆ ಎಷ್ಟು ವರ್ಷ ಆಯ್ತು ನೀವು ಅರಣ್ಯ ಕೃಷಿ ಮಾಡಿ? ಸರ್, ಈಗ ಅರಣ್ಯ ಕೃಷಿ ಮಾಡಿ 2 ವರ್ಷ ಆಯ್ತು ಸರ್. ಈಗ 6-7 ವರ್ಷದವರೆಗೂ ಬೆಳೆ ತೆಗಿಬಹುದು ಸರ್. ಆದ್ರೆ ಮುಂದಿನ ತೆಗಿಬಹುದು ಸರ್. ಈಗ ಮೊದಲಿಗೆ ಅಂತಂದ್ರೆ ನಾವು ಕನಕಾಂಬರ ಹೂ ಹಾಕಿದ್ವಿ, ಗುಲಾಬಿ ಹಾಕಿದ್ವಿ, ಮಲ್ಲಿಗೆ ಹೂ ಹಾಕಿದ್ವಿ, ಮತ್ತೆ ಪೇರ್ಲೆ ಗಿಡ ಹಾಕಿದ್ವಿ ಸರ್. ಮುಂದೆ ಪೇರ್ಲೆ ಗಿಡ ಸಪ್ರೇಟ್ ಹಾಕಿದ್ವಿ ಸರ್. ಮಾಗನಿ ಬಿಟ್ಟು ಸಪ್ರೇಟ್ ಅಲ್ಲಿ ತೆಂಗಿನ ತೋಟದಲ್ಲಿ ಅಷ್ಟೇ ನಡುವೆ ಸಾಲಲ್ಲಿ ಪೇರ್ಲೆ ಗಿಡ ಹಾಕಿದ್ವಿ. ಅದಾದ್ಮೇಲೆ ಈಗ ಈ ಸದ್ಯಕ್ಕೆ ಹೂವಿನ ಬೆಳೆಗಳು ತೆಗಿದ್ವಿ ಸರ್. ಮುಂದೆ ನಾವು ತರಕಾರಿನ ತೆಗಿದ್ವಿ ಸರ್. ಅದ್ರಾಗೆ ಈಗ ಟೊಮೆಟೊ ಮೆಣಸಿ ಮಾಡಿದ್ವಿ, ಮೆಣಸಿ ಫೇಲ್ ಆಯ್ತು ಸರ್. ಟೊಮೊಟೊ ಚೆನ್ನಾಗಿ ಬಂತು ಸರ್. ಟೊಮೊಟೊ ಕಾಯಿ ಅಂತ ಅಂದ್ರೆ ರೇಟಿನ ಸ್ವಲ್ಪ ರೈತರಿಗೆ ರೇಟಿನೇ ಸರ್ ತೊಂದರೆ ಆಗೋದು. ಮಾರ್ಕೆಟಿನ ಸಮಸ್ಯೆನೇ ಇದಾಗೋದು. ಅಂದ್ರೆ ಮಾರ್ಕೆಟ್ ಎಲ್ಲ ಎಲ್ಲರ ಕೈಯಲ್ಲಿ ಹಿಡಿತಾ ಇರಲ್ಲ ಸರ್. ಅದು ಸ್ವಾಭಾವಿಕವಾಗಿ ಮಾರ್ಕೆಟ್ನ ಹೆಚ್ಚು ಕಮ್ಮಿ ಏರುಪೇರು ಆಗುತ್ತಿರ್ತದೆ. ಈಗ ನೆಕ್ಸ್ಟ್ ಮುಂದೆ ಕಾಳು ಮೆಣಸು, ಏಲಕ್ಕಿ, ಕೋಕೋ ಈ ಟೈಪ್ ಯಾವ್ದಾರು ಹೋಗ್ಬೋದು ಸರ್. ನಾವು ಬೆಳೆಗಳು ಆಲ್ಟರ್ನೇಟಿವ್ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು ಸರ್. ಅರಣ್ಯ ಬೆಳೆಗಳಲ್ಲಿ 6 ವರ್ಷ ಅಷ್ಟೇ ಅಂತ ಇಲ್ಲ ಸರ್. ಅದು ಗಿಡ ನಾವು ಕಡೆಯವರೆಗೂ ಬೆಳೆಗಳನ್ನ ತೆಗಿಬಹುದು ಸರ್. ಕಾಳು ಮೆಣಸಿಗೆ ಹಾಕಿದ್ರೆ ಅದು ಒಂದು 10-12 ವರ್ಷ ಬರಲಿ ಸರ್, ನಮಗೆ ಆದಾಯ ಬಂದೇ ಬರುತ್ತೆ ಸರ್. ಗಿಡ ತೆಗೆಯಷ್ಟು ನಮಗೆ ಆದಾಯ ಸಿಗುತ್ತೆ ಸರ್. ಈ ಮರದಷ್ಟು ಆದಾಯ ಬರುತ್ತೋ ಅಷ್ಟೇ ನಮಗೆ ಕಾಳು ಮೆಣಸಲ್ಲೂ ಆದಾಯ ಸಿಗುತ್ತೆ ಸರ್. ಈಗ ಏಲಕ್ಕಿ, ಕಾಳು ಮೆಣಸು ಇದನ್ನೆಲ್ಲ ಪ್ರಯೋಗ ಮಾಡಿದ್ವಿ, ಸ್ವಲ್ಪ ಮಟ್ಟಿಗೆ ನಾವು ಆಯ್ಕೆ ಅಂತ ಹೇಳಿದ್ರ, ಯಶಸ್ವಿಯಾಗಿ ಬಂದಿದೆಯಾ ಬೆಳೆ ಸರ್? ಇದು ಕಾಳು ಮೆಣಸಿನ ಇಲ್ಲ ಸರ್, ಇದು ಏಲಕ್ಕಿ ಬಂದಿದೆ ಸರ್. ಒಂದು ಕಂದುಗಳು ಕಿತ್ತಿದೆ ಸರ್. ಈಗ 1 ವರ್ಷ ಆಯ್ತು ಸರ್ ಹಾಕಿ. 75%-50% ನೆರಳು ಬೇಕು ಸರ್ ಅದಕ್ಕೆ, ಈಗ ಏಲಕ್ಕಿಗೆ. ಹಂಗಾಗಿ ಫಸ್ಟಿಗೆ ಬರುತ್ತಾ ಇಲ್ಲ ಅಂತೇಳಿ ಹಾಕಿದ್ವಿ ಸರ್. ಈಗ ಬಂದಿದೆ ಸರ್, ಕಂದೆಲ್ಲ ಕಿತ್ತಿದೆ. ಇದು ಸರ್ ಮೂಡಿಗೆರೆ ಒಂದು ಸರ್ ಹಾಕಿದ್ದು ನಾವು ಏಲಕ್ಕಿನ ತಳಿ ಸರ್. ಈಗ ಚೆನ್ನಾಗಿ ಬಂದಿದೆ ಸರ್, ಅದು ಕಂದುಗಳೆಲ್ಲ ಕಿತ್ತಿದೆ ಸರ್. ನೆಕ್ಸ್ಟ್ ಈಗ ಹಾಕ್ತಿವಿ ಸರ್, ಮತ್ತೆ ಹಾಕ್ತಿವಿ. ಇದು ಕಾಳು ಮೆಣಸು ಅಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಅರಣ್ಯ ಸಸಿಗೆ ಹಬ್ಬಿಸ್ಬೇಕಂತ ಇದೆ ಸರ್. ಅರಣ್ಯ ಸಸಿಗೆ ಮತ್ತೆ ತೆಂಗಿನ ಗಿಡಗಳಿಗೆ ಹಬ್ಬಿಸಕಂತ ಮಾಡಿದ್ವಿ ಸರ್. ಈಗ ಅರಣ್ಯ ಸಸಿಗಳು ಸುಮಾರು ಈಗ ಹಾಕಿ ಮಾಗಾನಿ ಹಾಕಿ 2 ವರ್ಷ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಅವ್ರನ್ನೆಲ್ಲ ಸೈಡ್ಸ್ ಎಲ್ಲ ಅರಿಗಳನ್ನೆಲ್ಲ ಪ್ರೂನಿಂಗ್ ಮಾಡಬೇಕು ಅಂದ್ರೆ ಆ ತರ ಪ್ರೂನಿಂಗ್ ಮಾಡಿದಾಗ ಅದನ್ನ ಅಲ್ಲೇ ಗೊಬ್ಬರವಾಗಿ ನೀವು ಪರಿವರ್ತನೆ ಮಾಡ್ಕೊಳಿದ್ರೆ? ಹಾಂ ಸರ್, ಅಲ್ಲೇ ಬಿಡ್ತೀವಿ ಸರ್. ನಾವಂತೂ ಅಲ್ಲೇ ಸ್ವಾಭಾವಿಕವಾಗಿ ಕುಳಿತು ಆಗಲಿ ಅಂತೇಳಿ ಅಲ್ಲೇ ಬಿಡ್ತೀವಿ ಸರ್. ನಾವು ಯಾವುದೇ ಥರದ ಅರಿಗಳನ್ನೆಲ್ಲ ಸಾವಿರ್ತೀವಲ್ಲ ಸರ್, ನೆಟ್ಟಿಗೆ ಹೋಗಕ್ಕೆ ಅಷ್ಟೇ ಬಿಡ್ತೀವಿ ಸರ್. 3 ವರ್ಷದವರೆಗೂ ನೆಟ್ಟಿಗೆ ಹೋಗ್ಬಿಡ್ತೀವಿ. ಆಮೇಲೆ ಅದು ಯಾವ ಥರ ಬರುತ್ತೋ ಅದ್ರ ಸ್ವಾಭಾವಿಕವಾಗಿ ಅದು ಯಾವ ಥರ ಅರಿಗಳು ಕೀಳುತ್ತೋ ಅದಕ್ಕೆ ಬಿಟ್ಟಿದ್ದು ಸರ್. 3 ವರ್ಷದವರೆಗೂ ನಮಗೇನು ಬಡ್ಡಿ ಹೈಟ್ ಬರುತ್ತಲ್ಲ ಅಷ್ಟು ಇದ್ದಿದ್ರೆ ಸಾಕು ಸರ್ ನಮಗೆ. ಈ ಅರಣ್ಯ ಗಿಡಗಳಿಗೆ ಅಂದರೆ ಯಾವುದೇ ರೀತಿ ಔಷಧಿ ಸಿಂಪಡಣೆ ಮಾಡೋಂಗಿಲ್ಲ, ಗೊಬ್ಬರ ಕೊಡೋಂಥ ಅವಶ್ಯಕತೆಯೂ ಇಲ್ಲ ಅಲ್ವಾ? ಇಲ್ಲ ಸರ್, ಗೊಬ್ಬರ ಕೊಡುವಂಥ ಅವಶ್ಯಕತೆಯೂ ಇಲ್ಲ ಸರ್. ಯಾವುದೇ ಥರದ ಗೊಬ್ಬರ ಔಷಧಿಗಳ ಬಗ್ಗೆನೂ ಇಲ್ಲ ಸರ್. ಅದಕ್ಕೆ ನಾವು ನಾರ್ಮಲಾಗಿ ಬೇರೆ ಬೆಳೆಗಳಿಗೆ ಒದಗಿಸುವ ಗೊಬ್ಬರಗಳೇ ಸಾಕಾಗುತ್ತೆ ಸರ್ ಅದಕ್ಕೆ. ಈಗ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ ಮಗನಿ ಗಿಡನ? 10x12 ಅಂತರದಲ್ಲಿ ಇದು ಮಾಡಿದ್ವಿ ಸರ್. ಒಳಗಡೆ ಇದನ್ನ ಫ್ಲವರ್ಗಳು ಹಾಕಿದ್ವಿ ಸರ್. ಈಗ ತೆಂಗು ಅಂತಂದ್ರೆ ಎಷ್ಟಿದೆ ನಿಮ್ಮಲ್ಲಿ? ತೆಂಗು ಒಂದು 60 ಗಿಡ ಇದೆ ಸರ್. ತೆಂಗು ಅಂತಂದ್ರೆ ಸಪರೇಟ್ ಆಗಿ ಏನು ಬೌಂಡ್ರಿಗೆ ಹಾಕಿದ್ರೆ ಅದಕ್ಕೆ ಏನಾದರೂ ಇಷ್ಟು ಅಂತೇಳಿ ಜಮೀನಿಗೆ ಹಾಕಿದ್ರೆ? ಜಮೀನಿಗೆ ಹಾಕಿದ್ವಿ ಸರ್ ಅದನ್ನ. ಈಗ 3/4 ಎಕರೆ ಜಮೀನು ಅದೇ ಇದೆ ಸರ್, ತೆಂಗು ಇದೆ. ಮುಂಚೆ 1 ಎಕರೆ ಇತ್ತು ಸರ್, ಅದು ಸಿಡ್ಲು ಹೊಡೆದು ತೆಂಗಿನ ಗಿಡಗಳು ಇದಾಗಿ ತೆಗೆದಿವಿ ಸರ್. ಆ ಜಾಗದಲ್ಲಿ ಪೇರ್ಲೆ ಗಿಡ ಹಾಕಿದ್ದೀವಿ ಸರ್. ಎಷ್ಟು ವರ್ಷ ಆಯ್ತು ತೆಂಗು ಹಾಕಿ ನೀವು? ಸರ್, ಈಗ ತೆಂಗು ಹಾಕಿ 35-40 ವರ್ಷ ಆಯ್ತು ಸರ್. ಸಾಕಷ್ಟು ನಿಮಗೆ ಫಲ ಕೊಟ್ಟಿದೆ ತೆಂಗು ಸರ್? ಈಗ ಕೊಡ್ತಾ ಇದೆ. ಈಗ ಅಪ್ಪಾಜಿಯವ್ರು ಹಾಕಿದ್ದು ಸರ್ ಅದು. ನೆಕ್ಸ್ಟ್ ಈಗ ಬರ್ತಾ ಇರೋ ಬೆಳೆಗಳೆಲ್ಲ ನಾವು ಹಾಕ್ತಾ ಇರೋದು ಸರ್. ಈಗ ತೆಂಗಿನಲ್ಲಿ ಎಷ್ಟು ಆದಾಯ ಬರುತ್ತೆ ವರ್ಷದಲ್ಲಿ ನಿಮಗೆ? ಸರ್, ತೆಂಗಿನಲ್ಲಿ ಇಷ್ಟೇ ಅಂತ ಆದಾಯ ಇಲ್ಲ ಸರ್. ಬೇರೆ ಗಿಡಗಳು ಬೆಳೆಯೋದ್ರ ಜೊತೆಗೆ ಗೊಬ್ಬರಗಳು ಹೇಗೆ ಕೊಡ್ತೀವಿ ಅನ್ನೋದಕ್ಕೆ ಸಾವಯವ ಗೊಬ್ಬರಗಳು ಹೆಚ್ಚಾಗಿ ಕೊಟ್ಟಾಗ ತೆಂಗು ಹೆಚ್ಚು ಬರುತ್ತೆ ಸರ್. ಅದರಲ್ಲಿ ನಾವೀಗ ತೆಂಗಿಗೆ ನುಸಿ ರೋಗ ಪೀಡಿತ ಜಾಸ್ತಿ ಆಗ್ತದೆ ಸರ್. ಹಾಗಾಗಿ ಹೆಚ್ಚು ಬೇವಿನ ಹಿಂಡಿ ಆ ಥರದ್ದೆಲ್ಲ ಮಾಡ್ಬೇಕು ಸರ್. ಮಾಡಿದಾಗ ಇಳುವರಿ ಆರಾಮಾಗಿ ಬರುತ್ತೆ ಸರ್. ವರ್ಷಕ್ಕೇನಿಲ್ಲ ಅಂದ್ರೆ ಒಂದು 50,000 ಆರಾಮ ತೆಗಿಬೋದು ಸರ್ ಒಂದು ಎಕರೆ. ಈಗ ಬೇಸಿಗೆಯಲ್ಲಿ ಎಳ್ನೀರು ರೇಟ್ ಇರುತ್ತೆ, ಆ ಟೈಮ್ನಲ್ಲಿ ಎಳ್ನೀರು ಮಾರಾಟ ಮಾಡ್ತಾರೆ ಏನಾದರೂ? ಇಲ್ಲ ಸರ್, ಎಳ್ನೀರು ಕೊಡೋದಿಲ್ಲ ಸರ್. ಎಳ್ನೀರು ಕೊಟ್ಟಷ್ಟು ಗಿಡಗಳ ಆಯಸ್ಸು ಕಡಿಮೆ ಆಗುತ್ತೆ ಸರ್. ಈಗ ಹೆಚ್ಚು ಗರಿಗಳ ಕೀಳೋ ಅಂತ ಜಾಗದಲ್ಲಿ ಎಳ್ನೀರು ಕಿತ್ತಾಗ ಕಿತ್ತಾಗ ಗರಿಗಳು ಅಲ್ಲೇ ಬರ್ತಾರೆ ಸರ್, ಅವರೇ ಗುತ್ತಿಗೆ ತಗೊಂಡು ಕೆಡ್ಕೊಂಡು ಹೋಗ್ತಾರೆ ಸರ್. ಇಲ್ಲಾಂದ್ರೆ ನಾವು ಕೆಲವು ಟೈಮ್ ದಾವಣಗೆರೆ ಮಾರ್ಕೆಟ್ ಕೆಡವಿ ನಾವೇ ತಗೊಂಡ್ಬರ್ತೀವಿ ಸರ್, ದಾವಣಗೆರೆ ಮಾರ್ಕೆಟ್. ಇಲ್ಲ ಒಣ ಕೊಬ್ಬರಿ ಇತ್ತಂದ್ರೆ ಕೊಬ್ಬರಿಗೆ ಮಾರಿ ಕೊಬ್ಬರಿನೂ ಮಾರ್ತೀವಿ ಸರ್. ಅಂದರೆ ಯಾವ ಸೀಸನಲ್ಲಿ ನೀವು ಕಾಯಿ ಕಟಾವು ಮಾಡ್ತೀರಾ ಸರ್? ನಾವೀಗ ಮಳೆ ಬರೋಕ್ಕೆ ಒಂದು 2 ತಿಂಗಳು ಮುಂಚೆ ಸರ್ ಆ ಟೈಮಲ್ಲಿ ಕಟ್ ಮಾಡಿ, ಯುಗಾದಿ ಹಬ್ಬ ಸರ್, ಯುಗಾದಿ ಹಬ್ಬ ಮಾಡ್ತೀವಿ. ನೆಕ್ಸ್ಟ್ ವರ್ಷದಲ್ಲಿ 2 ಟೈಮ್ ಕಟ್ ಮಾಡ್ತೀವಿ ಸರ್ ನಾವು. ಇನ್ನು ಉಳಿದ ಟೈಮಲ್ಲೆಲ್ಲ ಅವೇ ಉದುರ್ತಿರ್ತವೆ ಸರ್, ನಾವು ಉದುರದೇ ಆರಿಸಿರ್ತೀವಿ ಅಷ್ಟೇ ಸರ್. ಈಗ ರೇಟ್ ಚೆನ್ನಾಗಿದೆಯಾ ತೆಂಗಿನಕಾಯಿಗೆ ಸರ್? ಈಗೆಲ್ಲ ತೆಂಗಿನ ಬೆಳೆಗಳಲ್ಲಿ ನುಸಿ ರೋಗ ಎಲ್ಲ ರೋಗ ಬಿಡೈತೆ ಆಗಿರೋದ್ರಿಂದ ಕಾಯಿ ಅಭಾವ ಇರೋದ್ರಿಂದ ರೇಟ್ ಚೆನ್ನಾಗಿದೆ ಸರ್. ಈಗ ತೆಂಗಿನಕಾಯಿ ಈಗ 10-15 ರೂಪಾಯಿ ಇದೆ ಸರ್ ನಮ್ಮ ಮಾರ್ಕೆಟಲ್ಲಿ. ಅಂದರೆ ನಮ್ಮ ರೈತರಿಗೆ ಸಿಗುವಂಥದ್ದು ಬೆಲೆ, ಹೊರಗಡೆ ಬೆಲೆಗಳು ಹೆಚ್ಚಾಗಿದೆ ಸರ್. ಈಗ ಮುಂದೆ ಸಂಸ್ಕರಿಸಿ ಏನಾದ್ರು ಮಾಡಿದರೆ ನಮಗೆ ಹೆಚ್ಚು ಬೆಲೆ ಸಿಗುತ್ತೆ ಸರ್. ಆದರೆ ಸಂಸ್ಕರಿಸೋಕ್ಕೆ ಯಾರೂ ರೈತರು ಟ್ರೈ ಮಾಡಲ್ಲ ಸರ್. ಡೈರೆಕ್ಟಾಗಿ ಮಾರ್ಕೆಟಿಗೆ ಹೋಲ್ಸೇಲಾಗಿ ಕೊಡೋ ರೇಟಲ್ಲಿ ನೋಡ್ತಾರೆ. ಹೋಲ್ಸೇಲಾಗಿ ಅಂದರೆ 10-15 ರೂಪಾಯಿ ಸಿಗುತ್ತೆ ಸರ್. ಈಗ ಸಾಕಷ್ಟು ನಿಮ್ಮಲ್ಲಿ ಕಾಯಿ ಸಿಗುತ್ತೆ, ಒಣಕಾಯಿ ಬಿಟ್ಕೊಂಡು ಕೊಬ್ಬರಿ ತೆಗೆದು ಅದರಲ್ಲಿ ಕೊಬ್ಬರೆಣ್ಣೆ ಮಾಡಿ ಏನೋ ಒಂದು ರೀತಿ ನಾವು ಲಾಭ ಗಳಿಸ್ಬೋದು ಅಂತ ಅನ್ಸಲ್ವ ನಿಮಗೆ? ಅನಿಸುತ್ತೆ ಸರ್. ಅಂದರೆ ಈಗ ಮಾರ್ಕೆಟ್ ಸಮಸ್ಯೆ ಬರುತ್ತೆ ಸರ್. ಮಾರುಕಟ್ಟೆಯಲ್ಲಿ ನಾವು ಈಗ ಏನೋ ಒಂದು ಮಾಡ್ತೀವಿ ಅಂದರೆ ಮೊದಲಿಗೆ ಎಡುತ್ತಾರೆ ಸರ್, ಎಲ್ಲರೂ ಎಡುತ್ತಾರೆ. ಅದ್ರ ಬದಲು ಎಡವೋದು ಯಾಕೆ, ಲಾಸ್ ಮಾಡೋದು ಯಾಕೆ, ಇನ್ನೊಬ್ರು ಇದಾಗುತ್ತೆ ಅಂತೇಳಿ ನಾವೇನು ಮಾಡ್ತೀವಿ ಸರ್, ನಾ ಡೈರೆಕ್ಟ್ ಹೋಲ್ಸೇಲಾಗಿ ಕೊಡ್ತೀವಿ, ಇನ್ನೊಬ್ರು ದಲ್ಲಾಳಿಗಳು ಅವರೆಲ್ಲ ಬೆಳೀತಾರೆ. ಈಗ ನೀವು ರೈತರು ಸಂಘ ಸಂಸ್ಥೆಗಳನ್ನ ಮಾಡಿಕೊಂಡು ಆ ಸಂಘದ ಮುಖಾಂತರ ನೀವು ನಿಮ್ಮ ಕೃಷಿಯಲ್ಲಿ ಏನೇ ಬೆಳೆಯಲಿ ಅದರಲ್ಲಿ ಮಾಡಿರತಕ್ಕಂಥ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾರಾಟ ಮಾಡಿದರೆ ಹೆಚ್ಚು ಲಾಭ ಗಳಿಸ್ಬೋದು. ಈ ನಿಟ್ಟಿನಲ್ಲಿ ನೀವು ಸಾಕಷ್ಟು ಮಾಹಿತಿ ತಗೊಳ್ಬೋದಲ್ಲ? ಹೌದು ಸರ್. ಈಗ ಸಂಘಗಳ ಮೂಲಕ ಮಾಡೋದ್ರಿಂದ ಹೆಚ್ಚು ರೈತರು ಆದಾಯ ಪಡೀಬೋದು ಸರ್. ಅದು ಹೆಚ್ಚು ಯಾವುದೇ ಥರದ ವಿಜ್ಞಾನ ಕೇಂದ್ರಗಳಿಂದ ಹಾಗೂ ತೋಟಗಾರಿಕೆ ಇಲಾಖೆಗಳಿಂದ ಕೃಷಿ ಇಲಾಖೆಗಳಿಂದ ಹೆಚ್ಚು ಲಾಭ ಪಡಿಬೋದು ಸರ್. ನಾ ಈಗ ಯಾವುದೋ ಒಂದು ಗುಂಪು ರೈತರು ಇತ್ತು ಅಂದರೆ ಯಾವ್ದಾದ್ರು ಒಂದು ಬೆಳೆ ಅಂತ ಬಂತಂದ್ರೂ ಎಲ್ಲರಿಗೂ ಗೊತ್ತಾಗುತ್ತೆ ಸರ್. ಈ ಬೆಳೆ ಬಗ್ಗೆ ಪ್ರತಿಯೊಂದು ರೋಗ ರುಜಿನಗಳ ಬಗ್ಗೆ ಎಲ್ಲ ರೈತರಿಗೆ ಗೊತ್ತಾಗುತ್ತೆ ಸರ್. ಯಾವ್ದಾದ್ರು ಬೆಳೆಗಳ ಬಗ್ಗೆ ಮಾಡ್ಬೋದು ಸರ್. ಅದನ್ನ ಮುಂದಿನ ಪ್ರಯತ್ನಗಳು ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ. ಈಗ ತೆಂಗಿನ ಗರಿಯಲ್ಲೂ ಸಾಕಷ್ಟು ನಾವು ಆದಾಯ ಕಾಣ್ಕೋಬಹುದು, ಅದನ್ನು ಮಾರಾಟ ಮಾಡಿದ್ರೆ ಅದರಿಂದಲೂ ಹಣ ಬರುತ್ತಲ್ವ? ಹೌದು ಸರ್, ಬರುತ್ತೆ. ತೆಂಗಿನ ಗರಿಗಳಿಂದ ಈಗ ಒಲೆಗಳಿಗೆಲ್ಲ ಯೂಸ್ ಮಾಡ್ತಾರೆ ಸರ್, ಕೆಲವರು ಗೊಬ್ಬರಕ್ಕೂ ಯೂಸ್ ಮಾಡ್ತಾರೆ. ಇನ್ನೊಂದು ಕೋಕೋಫಿಟ್ ಅಂತೇಳಿ ಈಗ ಅಡಿಕೆ ನರ್ಸರಿಗಳಿಗೆಲ್ಲ ಮೊಟ್ಟೆ ಇರುತ್ತಲ್ಲ ಸರ್, ಮೊಟ್ಟೆನ ಮಿಷಿನ್ಗೆ ಹಾಕಿ ಅದನ್ನ ಪೌಡ್ರ್ ಮಾಡಿ ಅದನ್ನು ಮಾಡ್ತಾಯಿದ್ದಾರೆ. ಅದರಿಂದ ನೀವು ಆದಾಯ ಪಡಿಬೋದು ಸರ್. ಆದರೆ ಇನ್ನೂ ಆಧುನಿಕತೆ ಬಂದಿಲ್ಲ ಸರ್ ರೈತರುಗಳಲ್ಲಿ. ಆಧುನಿಕತೆ ಬಂದಾಗ ನೆಕ್ಸ್ಟ್ ಮುಂದೆ ಮಾಡ್ತೀವಿ ಸರ್, ಅದನ್ನ ಅದಕ್ಕೆ ತಕ್ಕಂಥ ಸೌಲಭ್ಯಗಳು ಬಂದಾಗ ನಾವು ಮಾಡ್ತೀವಿ ಸರ್. ಮತ್ತೆ ಹೂವಿನ ಬೆಳೆಗಳು ಅಂತಂದ್ರೆ ಯಾವ್ಯಾವ ಹೂವಿನ ಬೆಳೆಗಳನ್ನ ಬೆಳೀತಾ ಇದ್ರ ಸರ್? ಕನಕಾಂಬ್ರ, ಮಲ್ಲಿಗೆ ಹೂವು ಈಗ ಸದ್ಯಕ್ಕೆ ಇರೋದು ಸರ್. ನೆಕ್ಸ್ಟ್ ಗುಲಾಬಿ ಈಗ ಹಾಕಿದ್ವಿ ಸರ್ ಮೊನ್ನೆ, ಈಗ ಒಂದು 3 ತಿಂಗಳಾಯ್ತು ಸರ್ ಗುಲಾಬಿ ಹಾಕಿ, ಗುಲಾಬಿನೂ ಬರುತ್ತೆ ಸರ್. ಈಗ ಕನಕಾಂಬ್ರ ಮತ್ತು ಮಲ್ಲಿಗೆ ಹೂವಿನ ಬೆಳೆಗಳು ಇದ್ರೂ ಸಹ ಮತ್ತೆ ಗುಲಾಬಿ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ ಸರ್? ಈಗ ಒಂದೇ ನಮ್ಮನೆ ಹೂವು ಯಾವಾಗಲೂ ಮಾರ್ಕೆಟಲ್ಲಿ ರೇಟ್ ಇರಲ್ಲ ಸರ್. ಎಲ್ಲ ಹೂವಿನ ಥರದ್ದು ಬೆಳೆದ್ರೆ ನಮಗೆ ಒಂದು ಬೆಲೆ ಸಿಗುತ್ತೆ ಸರ್. ಕೆಲವು ಹಬ್ಬಗಳಲ್ಲಿ ಗುಲಾಬಿ ರೇಟ್ ಇರುತ್ತೆ, ಕೆಲವು ಹಬ್ಬಗಳಲ್ಲಿ ಕನಕಾಂಬ್ರ ರೇಟ್, ಕೆಲವು ಹಬ್ಬಗಳು ಮಲ್ಲಿಗೆ ರೇಟ್ ಇರುತ್ತೆ. ಹೂವುಗಳಿಂದ ಆದಾಯ ಪಡಿಬೋದು ಸರ್ ನಾವು. ಆದರೆ ಅದನ್ನ ಯಾವ ಟೈಪ್, ಈಗ ಅವಕ್ಕೆ ಬರೋಂಥ ರೋಗ ರುಜಿನಗಳು ಇದಕ್ಕೆ ಬರಲ್ಲ, ಇದಕ್ಕೆ ಬರೋಂಥ ರೋಗ ರುಜಿನಗಳು ಅದಕ್ಕೆ ಬರಲ್ಲ ಸರ್. ಹೀಗಾಗಿ ನಾವು ಯಾವುದೇ ಥರದ ರೋಗದ ಅಟೋತಟಿನೂ ಆರಾಮಾಗಿ ಮಾಡ್ಬೋದು, ಬೆಳೆಗಳು ಸಮೃದ್ಧಿಯಾಗಿ ಬೆಳಿಬೋದು ಸರ್, ಉತ್ತಮ ಆದಾಯನೂ ಪಡಿಬೋದು ಸರ್. ಈಗ ಕನಕಾಂಬ್ರ ಹೂವಿನ ಸಸಿ ಮತ್ತು ಮಲ್ಲಿಗೆ ಹೂವಿನ ಸಸಿ ಎಲ್ಲಿ ತಂದು ನಾಟಿ ಮಾಡಿದ್ರೆ ಸರ್? ಹೂವಿನ ಹಡಗಲೆಯಲ್ಲಿ ಮಲ್ಲಿಗೆ ಸಸಿಗಳನ್ನು ತಂದಿವಿ ಸರ್. ಅಲ್ಲಿ ಬೆಳೆದಂಥ ರೈತರ ಹತ್ರ ನಾವೇ ಹೋಗಿ ಜೂನ್ ಜುಲೈ ಟೈಮಲ್ಲಿ ಪಕ್ಕದಲ್ಲಿ ಮರಿಗಳು ಬಂದಿರ್ತಾವೆ ಸರ್, ಆ ಮರಿಗಳನ್ನ ಕಿತ್ತು ಅವನ್ನ ನಾಟಿ ತಗೊಂಬಂದಿವಿ ಸರ್, ಅವನ್ನ ಮಾಡಿದ್ದೀವಿ ಸರ್. ಕನಕಾಂಬ್ರ ಬೀಜಗಳನ್ನು ತಂದು ನಾವು ಮಡಿ ಮಾಡಿ ನಾವೇ ಚೆಲ್ಲಿ ಹಚ್ಚಿದ್ದೀವಿ ಸರ್. ಈಗ ಗುಲಾಬಿ ಸಸಿ ಅಂತಂದ್ರೆ ಎಲ್ಲಿ ತಂದಿರ ನಾಟಿ ಮಾಡಿದ್ರೆ ಸರ್? ಗುಲಾಬಿ ಚಿಕ್ಕಬಳ್ಳಾಪುರ ನರ್ಸರಿಗಳಿಂದ ತಂದಿದ್ದೀವಿ ಸರ್. ಈಗ ಏನೇನು ರೇಟ್ ಬಿದ್ದು ನಿಮಗೆ ಸಸಿ ತರಬೇಕಾದ್ರೆ, ಈ ಕನಕಾಂಬ್ರ ಬೀಜ ತರಬೇಕಾದ್ರೆ? ಸರ್ ಕನಕಾಂಬ್ರ 2,000 ರೂಪಾಯಿ ಒಂದು ಸೇರು ಬಂತು ಸರ್, ಒಂದು 1/2 ಎಕರೆ ಆಗೋಷ್ಟು ಬೀಜ ಸಿಗ್ತವೆ ಸರ್. ಮತ್ತು ಮಲ್ಲಿಗೆ ಹೂವು ಅಂತಂದರೆ 8 ರೂಪಾಯಿ ಒಂದು ಗಿಡ ಕೊಡ್ತಾರೆ ಸರ್, ಅಗ್ಗಿತ್ತದ್ದು ಮರಿಗಳನ್ನ ಕೊಟ್ಟಿದ್ದು. ಮತ್ತು ಗುಲಾಬಿ ಗಿಡ 20 ರೂಪಾಯಿ ಒಂದು ಬೀಳ್ತಾರೆ ಸರ್, ಇಲ್ಲಿಗೆ ಅವರೇ ಡೆಲಿವರಿ ಕೊಡೋದಕ್ಕೆ ನಮ್ಮ ದಾವಣಗೆರೆಗೆ ಅಂತೇಳಿ 20 ರೂಪಾಯಿ ತಗೊಂತಾರೆ ಸರ್. ಎಷ್ಟೆಷ್ಟು ಎಕರೆ ಹಾಕಿದ್ರೆ ನೀವು ಈ ಗುಲಾಬಿ ಮಲ್ಲಿಗೆ ಕನಕಾಂಬ್ರ? ಗುಲಾಬಿ ಮಲ್ಲಿಗೆ 1 ಎಕರೆಯಲ್ಲಿದೆ ಸರ್, ಪೇರ್ಲೆ ಗಿಡ 1/2 ಎಕರೆಯಲ್ಲಿದೆ, ತೆಂಗು 1/2 ಎಕರೆಯಲ್ಲಿದೆ, ಮಾಗನಿ ಮತ್ತು ತೆಂಗು ಎಲ್ಲ ಮಿಕ್ಸ್ ಇದೆ ಸರ್. ಹೂವಿನ ಗಿಡಗಳು ಇವೆಲ್ಲದರಲ್ಲೂ ಮಿಕ್ಸ್ ಇದೆ ಸರ್, ಕನಕಾಂಬ್ರವು ಎಲ್ಲ ಬೆಳೆಗಳಲ್ಲೂ ಕನಕಾಂಬ್ರವು ಮಿಕ್ಸ್ ಇದೆ ಸರ್. ದಾಯನವು 8x12 ಮಾಡಿರ್ತೀವಿ ಸರ್, ನಡುವೆ ಕನಕಾಂಬ್ರ ಇದೆ. ಆ ಸಾಲುಗಳಲ್ಲಿ ಗಿಡದಿಂದ ಗಿಡದ ನಡುವೆ ಅಂತರದಲ್ಲಿ ಬೇರೆ ಬೆಳೆ ಇದೆ, ಮತ್ತು ನಡುವೆ ಸಾಲುಗಳಲ್ಲಿ ಟ್ರ್ಯಾಕ್ಟರ್ ಉಳುಮೆ ಅಂತ ಮಾಡಿಬಿಟ್ಟಿದ್ವಿ, ಅದನ್ನು ಉಳುಮೆ ಮಾಡೋಕೆ ಹಾಕ್ಬಿಡೋದು ಸುಮ್ಮನೆ ಬೆಳೆ ಅಂತೇಳಿ ಮತ್ತೆ ಅಲ್ಲಿ ಕನಕಾಂಬ್ರ ಹೂವು ಹಚ್ಚಿದ್ದೀವಿ ಸರ್. ಹಾಗಾಗಿ ಎಲ್ಲ ಥರದ ಬೆಳೆಗಳು ಮಿಕ್ಸ್ ಇದೆ ಸರ್ ನಮ್ಮದು. ಅಂದರೆ ರೈತ ಅಂದಮೇಲೆ ಒಂದೇ ಬೆಳೆಗೆ ಸೀಮಿತ ಆಗಬಾರ್ದು ಅನ್ನೋದನ್ನ ತೋರಿಸಿಕೊಟ್ಟಿದ್ರೆ ನೀವು? ಹಾಂ ಸರ್. ಈಗ ಒಂದೇ ಬೆಳೆಯಲ್ಲಿ ಆದಾಯ ಬರುತ್ತೆ ಸರ್, ಈಗ ಆದಾಯ ಇಳುವರಿ ಬಂದಿರ್ಬೋದು ಸರ್. ಆದರೆ ಮಾರುಕಟ್ಟೆ ನಮ್ಮ ಇದರ ಹಿಡಿತದಲ್ಲಿ ಇರಲ್ಲ ಸರ್, ಈಗ ಮಾರುಕಟ್ಟೆ ನಾವು ಹೊಂದ್ಕೋಬೇಕಾಗಿದೆ ಸರ್. ಹಾಗಾಗಿ ನಾವು ಎಲ್ಲ ಥರದ ಬೆಳೆಗಳಲ್ಲಿ ಒಂದು ಬೆಳೆ ಸಿಗಿದ್ರೆ ಇನ್ನೊಂದು ಬೆಳೆಯಿಂದ ರೈತರಿಗೆ ಲಾಭ ಆಗುತ್ತೆ ಸರ್. ಹಾಗಾಗಿ ನಾವು ಮಿಶ್ರ ಬೆಳೆಯನ್ನು ಫಾಲೋ ಮಾಡ್ತೀವಿ. ಈಗ ನೀರು ಚೆನ್ನಾಗಿದೆ ನಿಮ್ಮಲ್ಲಿ, ಅಂದರೆ ನಿಮ್ಮ ಮಣ್ಣು ಯಾವ ಮಣ್ಣಿಂದ ಕೂಡಿದೆ? ಸರ್, ನಮ್ದು ಜೇಡಿ ಮಣ್ಣಿದೆ ಸರ್, ಜಾಸ್ತಿ ನೀರಾವರಿ ಗದ್ದೆಗಳ ಪ್ರದೇಶ ಆದ್ರಿಂದ ನೀರು ಜಾಸ್ತಿ ಬಸಿದೋಗದಂತ ಮಣ್ಣೇ ಇರೋದು. ಆದ್ರೆ ನಾವು ಅವಕ್ಕೆ ಬೇಕಾದಂತ ಗಿಡಗಳು ಯಾವ ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡಿದ್ವಿ ಸರ್. ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ನಾವು ಈಗ ಅದಕ್ಕೆ ಬೇಕಾದಂತ ಮಾಹಿತಿಗಳು, ಅದಕ್ಕೆ ಬೇಕಾದಂತ ರೋಗ ಬರದಂತ ಯಾವ ಔಷಧಿಗಳನ್ನು ಬಳಸಬೇಕು ಅಥವಾ ಯಾವ ಗೊಬ್ಬರಗಳನ್ನು ಬಳಸಬೇಕು, ಗೊಬ್ಬರಗಳ ಜೊತೆಗೆ ಯಾವ ಟ್ರೈಕೋಡರ್ಮಾ ಸುಡಾಮೋನಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಮಗೆ ಕೃಷಿ ವಿಜ್ಞಾನ ಕೇಂದ್ರದ ಮಾಹಿತಿ ಕೊಡ್ತಾರೆ ಸರ್. ಅದ್ರ ತಕ್ಕಂಗೆ ನಾವು ಮಾಡಿದೀವಿ ಸರ್. ಈಗ ಯಾವುದೇ ಥರದ ರೋಗಗಳ ಕಡಿಮೆ ಹತೋಟಿ ಕಡಿಮೆ ಆಗಿದೆ ಸರ್. ಈಗ ಚೆನ್ನಾಗಿ ಬೆಳೆ ಬರ್ತಾ ಇದೆ ಸರ್. ಕೃಷಿಯಲ್ಲಿ ಇದನ್ನೆಲ್ಲ ಮಾಹಿತಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಗೊಂಡಿದ್ದೀರಾ ನೀವು? ಹ್ಞೂ ಸರ್, ತಗೊಂಡಿದ್ದೀವಿ ಸರ್. ಈಗ ನಾವು ಅಲ್ಲಿಗೆ ಇಲ್ಲಿ ಬರೋಕ್ಕಾಗದೇ ಇದ್ರು ಅಕಸ್ಮಾತ್ ನಾವೇನಾರು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಫೋನಲ್ಲಿ ಚಿತ್ರಗಳನ್ನ ಹಾಕಿದಾಗ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಯಾವ ಥರ ಮಾಡಬೇಕು, ಅದ್ರ ಬಗ್ಗೆ ಯಾವ ಔಷಧಿ ಮಾಡಬೇಕು ಅಥವಾ ಸಾವಯವದಲ್ಲಿ ಯಾವ ಟೈಪ್ ಮೊದಲು ಮಾಡಬೇಕು ಅಂತ ಹೇಳ್ತಾರೆ ಸರ್. ಅದು ಆಗದಾಗ ಕೆಮಿಕಲ್ ಬಗ್ಗೆ ಅಥವಾ COC ಈ ಥರದ ಬಗ್ಗೆ ಹೇಳ್ತಾರೆ ಸರ್. ಅಂದರೆ ಭೂಮಿಯನ್ನು ನೀವು ಹೆಚ್ಚಾಗಿ ಫಲವತ್ತತೆ ಮಾಡೋದು ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಮಾಡ್ತೀರಾ, ಏನು ಸಾವಯವ ಗೊಬ್ಬರಗಳನ್ನ ಕೊಟ್ಟು ಮಾಡ್ತೀರಾ? ಸರ್, ನಾವು ಸಾವಯವ ಗೊಬ್ಬರಗಳನ್ನ ಹೆಚ್ಚಾಗಿ ಕೊಡ್ತೀವಿ ಸರ್ ಭೂಮಿಗೆ. ಯಾಕೆ ಹೆಚ್ಚು ರಾಸಾಯನಿಕ ಗೊಬ್ಬರ ಯಾಕೆ ಬಳಕೆ ಮಾಡಲ್ಲ ನೀವು? ಹೆಚ್ಚು ರಾಸಾಯನಿಕ ಮಾಡ್ಬೋದು ಸರ್, ಆದರೆ ಏನು ಸರ್ ಅಂದರೆ ಹಿಂಗೆ ಭೂಮಿಯಲ್ಲಿರುವಂಥ ಹ್ಯೂಮಸ್ ಕಡಿಮೆ ಆದಾಗ ಮುಂದೆ ಈಗ ಬೆಳಿತೀವಿ ಸರ್, ಈಗೇನೋ ಆದಾಯ ಪಡಿತೀವಿ, ಮುಂದೆ ನಮ್ಮ ಪೀಳಿಗೆ ದೊಡ್ಡದಾದಾಗ ನಾವು ಪೀಳಿಗೆ ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿ ಏನು ಬೆಳೆಯಲಾಗದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಸರ್. ಒಂದು ಕಡೆ ಭೂಮಿಯ ಒಂದು ಗುಣಮಟ್ಟ ಹಾಳಾಗುತ್ತೆ ಅಂತ ಹೇಳ್ತೀವಿ. ಹ್ಞೂ ಸರ್, ಈಗ ರಾಸಾಯನಿಕಗಳಿಂದ ಭೂಮಿಯ ಗುಣಮಟ್ಟ ನೂರಕ್ಕೆ ನೂರು ಹಾಳಾಗುತ್ತೆ ಸರ್. ಅದಕ್ಕೆ ನಾವು ಹೆಚ್ಚಾಗಿ ಸಾವಯವ ಪದಾರ್ಥಗಳನ್ನ ಬಳಸ್ತೀವಿ ಸರ್. ಈಗ ನಾವು ಈಗ ಮಜ್ಜಿಗೆ ಇರುತ್ತೆ ಸರ್, ಮಜ್ಜಿಗೆನೂ ಬಳಸ್ತೀವಿ. ಮಜ್ಜಿಗೆ ಏನು ಮುಟ್ಟರೋಗ ಇರುತ್ತೆ, ಮುಟ್ಟರೋಗ ಇದ್ದಾಗ ಮಜ್ಜಿಗೆ ಬಳಸ್ತೀವಿ, ತ್ರಿಪ್ಸಿಗೆ ಬರುತ್ತೆ. ಮಜ್ಜಿಗೆ ಜೊತೆಗೆ ಯಾವ್ದಾದ್ರು ಇಟ್ಟಿರಲಿ ಸರ್, ದ್ವಿದಳ ಧಾನ್ಯದ ಇಟ್ಟಾರಾಗಲಿ ಅಥವಾ ಜೋಳನ ಯಾವ್ದಾರು ಇಟ್ಟಾಗಲಿ, ಒಂದು ಡ್ರಮ್ಮಲ್ಲಿ 200 ಲೀಟರ್ ಡ್ರಮ್ಮಲ್ಲಿ ನಾವು ಹಾಕಿ ಒಂದು 5-6 ಸಹ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟು ಮಿಕ್ಸ್ ಮಾಡಿ ಅದನ್ನ ತಿರುಗಿ ಗಿಡಗಳು ಬಡ್ಡಿಗೆ ಹೋಗ್ಯದ ಸರ್. ಅದು ಒಂಥರ ಬಯೋ ಜೈವಿಕ ಗೊಬ್ಬರಗಳ ರೂಪದಲ್ಲಿ ಕೆಲಸ ಮಾಡುತ್ತೆ. ಜೀವಾಮೃತನ ಮಾಡ್ತೀವಿ ಸರ್, ಗೋಕುಪಾಮೃತನ ಮಾಡ್ತೀವಿ, ಈಗ ಮತ್ತೆ ಬೇರೆ ಬೇರೆ ಘನ ಜೀವಾಮೃತ ಅವೆಲ್ಲ ಮಾಡ್ತೀವಿ ಸರ್ ನಾವು. ಒಟ್ಟಾರೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ತ್ಯಜಿಸಿ ಅಂದ್ರೆ ಈ ಸಾವಯವ ಕೃಷಿಯನ್ನೇ ಅಳವಡಿಸ್ಕೊಳ್ಬೋದಲ್ಲ ಇರೋಂಥ 1.5 ಎಕರೆ ಜಮೀನಿನ ಎಲ್ಲ ಬೆಳೆಗಳಿಗೆ? ಈಗ ಹೆಚ್ಚಾಗಿ ನಾವು ಸಾವಯವ ಕೃಷಿ ಬಗ್ಗೆನೇ ಸರ್ ಗಮನ ಕೊಟ್ಟಿರೋದು, ಆಗ ಸಾವಯವ ಕೃಷಿನೇ ಮಾಡ್ತಾ ಇದೀವಿ ಸರ್. ಈಗ ಹೆಚ್ಚಾಗಿ ಗುಲಾಬಿಗಳಿಗೆ ಸರ್, ಗುಲಾಬಿಗಳ ರೋಗಗಳ ಬಾಧೆಯಿಂದ ಹತೋಟಿ ಕಡಿಮೆ ಮಾಡ್ತಾ ಇದೀವಿ ಸರ್ ಸಾವಯವದಲ್ಲೇ. ರೋಗ ಕಂಟ್ರೋಲ್ ಆಗದಿದ್ದ ಕಾರಣದಲ್ಲಿ ಮಾತ್ರ ಕೆಮಿಕಲ್ ಬಳಕೆ ಮಾಡ್ತಾ ಇದೀವಿ ಸರ್. ಇನ್ನು ಉಳಿದ ಯಾವ ಬೆಳೆಗಳು ಕೆಮಿಕಲ್ ಬಳಕೆ ಮಾಡ್ತಾ ಇಲ್ಲ ಸರ್. ಈಗ ಗುಲಾಬಿಯಲ್ಲಿ ರೋಗ ಬಂದಾಗ ಅಂದ್ರೆ ಯಾವುದೇ ಕೆಮಿಕಲ್ ಇಲ್ಲದಂಗೆ ನಾವು ಈ ಒಂದು ಸಾವಯವ ಔಷಧಿಗಳನ್ನ ಸಿಂಪಡಣೆ ಮಾಡಿ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಮಾಡ್ತೀರಾ ಔಷಧಿಗಳನ್ನ ಸಾವಯವದಲ್ಲಿ? ಸರ್, ಸಾವಯವದಲ್ಲಿ ಅಂತಂದ್ರೆ ನೀಮಾಸ್ತ್ರ ಬರುತ್ತೆ ಸರ್. ನೀಮಾಸ್ತ್ರ ಮಾಡ್ಬೋದು ಅಥವಾ ಇದಂದ್ರೆ ನಾವೀಗ ಮೊಟ್ಟೆ ಮತ್ತೆ ಎಣ್ಣೆ ಅದನ್ನ ಮಾಡ್ಬೋದು ಸರ್. ಈಗ ಗುಲಾಬಿ ಗಿಡಗಳು ಯಾವುದೇ ತರದ ರೋಗ ಬರದಂತೆ ಮುಂಚೆ ನಾವು ಹೆಚ್ಚಾಗಿ ಹ್ಯೂಮಸ್ ಭೂಮಿಯಲ್ಲಿ ಇತ್ತು ಅಂದ್ರೆ ಸರ್ ರೋಗಗಳು ಹತೋಟಿ ಕಡಿಮೆ ಆಗುತ್ತೆ. ಆ ಬೆಳೆಗಳು ಸುತ್ತಮುತ್ತಲ ಇತ್ತು ಅಂದ್ರೆ ಆ ಬೆಳೆಗಳಿಗೆ ಆಲ್ಟರ್ನೇಟಿವ್ ಆಗಿ ಬೇರ್ ಗಂಟು ರೋಗಕ್ಕೆ ಚೆಂಡು ಹೋಗಿಸ್ತೀವಿ. ಆ ಟೈಪ್ ಈಗ ಬೇರೆ ಬೇರೆ ಬೆಳೆಗಳಿಗೆ ಯಾವ್ಯಾವ ಔಷಧಿಗೂ ಇನ್ನೊಂದು ಆಲ್ಟರ್ನೇಟಿವ್ ಸರ್. ಇನ್ನೊಂದು ಬೆಳೆ ಬೆಳೆದ್ರೆ ಆ ಬೆಳೆ ರೋಗ ಈ ಬೆಳೆಯಲ್ಲಿ ಇರುವಂತ ರೋಗಗಳನ್ನ ಹತೋಟಿ ಮಾಡ್ಬೇಕು ಸರ್. ಆ ಟೈಪ್ ಅಂತ ಬೆಳೆಗಳನ್ನ ಹಾಕ್ತೀವಿ ಸರ್. ಸಾವಯವ ಒಂದು ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದ್ರಲ್ಲ, ಅಂದ್ರೆ ಖರ್ಚನ್ನು ಸಾಕಷ್ಟು ಕಡಿಮೆ ಮಾಡ್ಬೋದಲ್ವಾ? ಈಗ ಹೆಚ್ಚು ಲಾಭ ಪಡಿಬೇಕಂತಂದ್ರೆ ಸಾವಯವ ಕೃಷಿ ಬರಲೇಬೇಕು ಸರ್. ಮುಂದೆ ಎಲ್ಲರೂ ಬರ್ತಾ ಇದಾರೆ ಸರ್, ಈಗ ಆಲ್ರೆಡಿ ಬರ್ತಾ ಇದಾರೆ ಸರ್. ಈಗ ಕೆಮಿಕಲ್ ಇದ್ದಂಥವ್ರು ಭತ್ತಕ್ಕೆ ಸತಿ ಈಗ ಎಲ್ಲ ಸಾವಯವ ಪದ್ಧತಿಯಲ್ಲಿ ಬರ್ತಾ ಇದಾರೆ ಸರ್. ಪ್ರತಿಯೊಂದು ಬೆಳೆಗೆ ಸಾವಯವ ಪದ್ಧತಿನ ಹುಡುಕ್ತಾ ಇದಾರೆ ಸರ್. ರೈತರು ಹುಡುಕ್ತಾ ಇದಾರೆ ಸರ್ ಈಗ ಸಾವಯವದಲ್ಲಿ ಯಾವ್ಯಾವ ಟೈಪ್ ಸಿಗುತ್ತಂತೆ. ಇದರಿಂದಾಗಿ ಹೆಚ್ಚು ನಾವೀಗ ಕೆವಿಕೆಗಳು ಆಗಲಿ, ಕೃಷಿ ವಿಜ್ಞಾನ ಕೇಂದ್ರಗಳಾಗಲಿ, ಇಲ್ಲ ತೋಟಗಾರಿಕೆ ಇಲಾಖೆಗಳ ಕೃಷಿ ಇಲಾಖೆಗಳ ಹೆಚ್ಚಾಗಿ ನಾವು ಭೇಟಿ ನೀಡಿ ಅಲ್ಲಿಂದ ತಜ್ಞರ ಸಲಹೆಯನ್ನು ಪಡೆದ್ರೆ ನಾವು ಉತ್ತಮ ಬೆಳೆಯನ್ನು ಬೆಳಿಬೋದು, ಹಾಗೂ ಉತ್ತಮ ಇಳುವರಿನ ಕೂಡ ಪಡಿಬೋದು ಸರ್, ಉತ್ತಮ ಆದಾಯನೂ ಪಡಿಬೋದು ಸರ್. ಈಗ ಹೂವಿನಲ್ಲಿ ಸಾಕಷ್ಟು ನಿಮಗೆ ಆದಾಯ ಬರ್ತಾ ಇದೆಯಲ್ಲ ಈಗ? ಹಾಂ ಸರ್, ಈ ಕನಕಾಂಬರ ಹೂವಿನ ಸದ್ಯಕ್ಕೆ ಬರ್ತಾ ಇದೆ ಸರ್. ಕನಕಾಂಬರ ಹೂವು, ಮಲ್ಲಿಗೆ ಹೂವು, ಈಗ ಸದ್ಯಕ್ಕೆ ಮಳೆ ಇರೋದ್ರಿಂದ ಈಗ ಎಲ್ಲ ಹೂಗಳು ನಿಂತಿದೆ ಸರ್ ಈಗ ಸದ್ಯಕ್ಕೆ. ಆದಾಯ ಚೆನ್ನಾಗಿದೆ ಸರ್. ಈಗ ಏನು ಸಮಸ್ಯೆ ಆಗಲ್ಲ ನೀವು ಇವತ್ತು ಹೂ ಕಟ್ ಮಾಡಿದವು ನಾಳೆ ಮಾರಾಟ ಮಾಡೋದು? ಇಲ್ಲ ಸರ್, ಯಾವುದೇ ಥರ ಸಮಸ್ಯೆ ಇಲ್ಲ ಸರ್. ಈಗ ಹೂವು ನಾವು ಇವತ್ತು ಅರ್ದಿದ್ದೀವಿ ಅಂತಂದ್ರೆ ರಾತ್ರಿ ಕಡಿಸಿ ಅದನ್ನು ರಾತ್ರಿ ನಾವು ಕ್ಲೀನಾಗಿ ಸುತ್ತಿ ಇಟ್ಬಿಡ್ತೀವಿ ಸರ್. ಬೆಳಗ್ಗೆ ಮಾರ್ಕೆಟಿಗೆ ಹೋಗಿ ಕೊಟ್ಟು ಮಾಲೆ ಮಾರ್ತೀವಿ ಸರ್. ಅವತ್ತಿನ ಹೂವನ್ನ ಮತ್ತಿನ ಎರಡು ಸೆಟ್ ಮಾರ್ತಾರೆ ಸರ್. ಹೆಚ್ಚಾಗಿ ನಾವು ಸಾವಯವ ಬೆಳೆದ್ರಿಂದ ಹೂವಿನ ಗುಣಮಟ್ಟ ಇನ್ನೂ ಜಾಸ್ತಿನೇ ಇದೆ ಸರ್. ಈಗ ಸಾಕಷ್ಟು ಒಂದೇ ಭೂಮಿಯಲ್ಲಿ ಅರಣ್ಯ ಕೃಷಿಯಲ್ಲಿ ಸಾಕಷ್ಟು ಅಂತರ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರಲ್ಲ, ಎಲ್ಲಕ್ಕೂ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ರೆ? ಮುಖ್ಯವಾಗಿ ಈಗ ಹೂವಿನ ಬೆಳೆಗಳಿಗೆ ನಾವು ನೀರು ಕೊಡ್ತೀವಿ. ಅರಣ್ಯ ಬೆಳೆಗಳಿಗೇನು ಅದೇ ನೀರೇ ಆಗುತ್ತೆ ಸರ್. ಯಾವುದೇ ಥರದ ನೀರುಗಳನ್ನ ಮತ್ತೆ ಹೆಚ್ಚಿಗೆ ಕೊಡುವಂಥದ್ದಿಲ್ಲ ಸರ್. ನಾವು ಯಾವ್ದಾದ್ರು ಒಂದು ಒಳಗೆ ಉಪ ಬೆಳೆಗೆ ನೀರು ಕೊಟ್ಟರೆ ಅದು ಮುಖ್ಯ ಬೆಳೆಗೆ ನೀರು ಆಗುತ್ತೆ ಸರ್. ಅದೇ ನೀರಿನ ವ್ಯವಸ್ಥೆ ನಾವು ಮಾಡ್ಕೊತೀವಿ ಸರ್. 4 ಇಂಚ್ ನೀರು ಇದೆ ಸರ್, ಅದೇ ಒಂದೇ ಬೋರ್ ಸಾಕು ಸರ್ ನಮ್ಮ ಮೇಂಟೈನ್. ಅಂದ್ರೆ ಇರೋಂಥ 1.5 ಎಕರೆ ಜಮೀನಿಗೆ ಸಾಕಷ್ಟು ನೀರು ಆಗುತ್ತೆ ನಿಮ್ಮ ಸರ್? ಇನ್ನು ಹೆಚ್ಚಾಗಿ ನೀರು ಆಗುತ್ತೆ ಸರ್ ನಮಗೆ. ಆ 1 ಎಕರೆ ಭತ್ತ ಇರೋದ್ರಿಂದ 2 ಎಕರೆ ಮೇಂಟೈನ್ ಮಾಡುತ್ತೆ ಸರ್. ಈಗ ಭತ್ತ ಅಂತಂದ್ರೆ ಯಾವ ಕೃಷಿ ಮಾಡ್ತಾ ಇದ್ರ? ಏನು ರಾಸಾಯನಿಕ ಕೃಷಿಯಲ್ಲಿ ಅಳವಡಿಸಿಕೊಂಡಿರೋ ಭತ್ತದ ಬೆಳೆಯನ್ನು ಸಾವಯವ ಕೃಷಿ ಮಾಡ್ತಾ ಇದ್ದೀವಿ? ಸಾವಯವ ಕೃಷಿನೇ ಮಾಡ್ತಾ ಇದೀವಿ ಸರ್. ಈಗ ಎಲ್ಲ ತರದ ಸರ್, ಈ ಪೇರ್ಲೆ ಕೃಷಿನ ನಾವು ಅಲಹಾಬಾದ್ ಸಫೇದ್ ಮತ್ತು ಜೀವಿಲಾಸನ್ನ ತಳಿ ಹಾಕಿದ್ದೀವಿ ಸರ್, ನಾನೂರು ಗಿಡಗಳು. ಆದಾಯ ಚೆನ್ನಾಗಿದೆ ಸರ್, ಈಗ ಈ ಒಂದೂವರೆ ವರ್ಷದಿಂದ ಆದಾಯ ಸ್ಟಾರ್ಟ್ ಆಗಿದೆ ಸರ್, ಈಗ ಮೂರು ತಿಂಗಳಿಗೆ ಬರುತ್ತೆ ಸರ್ ಕ್ರಾಪ್. ವರ್ಷದಲ್ಲಿ ಮೂರು ಬೆಳೆಗಳನ್ನ ತೆಗಿಬೋದು ಸರ್, ಅದನ್ನು ನಾವು ಪ್ರೂನಿಂಗ್ ಮಾಡೋದ್ರ ಮೇಲೆ ಇದಾಗುತ್ತೆ ಸರ್, ಬೆಳೆಗಳ ನಿರ್ಧಾರ ಆಗುತ್ತೆ. ನಾವು ಪ್ರೂನಿಂಗ್ ಮಾಡದೇ ಇದ್ದಾಗ ಹೆಚ್ಚು ಇಳುವರಿ ತೆಗಿಯೋಕ್ಕಾಗಲ್ಲ ಸರ್. ಮತ್ತು ಹೆಚ್ಚು ಕಾಯಿಗಳ ಸೈಜ್ ದೊಡ್ಡದಬೇಕಂದಾಗ ಹೆಚ್ಚು ಕಾಯಿಗಳನ್ನ ಕಡಿಮೆ ಮಾಡಬೇಕು ಸರ್. ಕಾಯಿಗಳನ್ನ ಕಡಿಮೆ ಮಾಡಿದಷ್ಟು ಕಾಯಿ ಗಾತ್ರ ದೊಡ್ಡದಾಗುತ್ತೆ. ಕಾಯಿಗಳು ಜಾಸ್ತಿ ಬೇಕು ಅಥವಾ ಅಂತಂದಾಗ ನಾವು ಕಾಯಿಗಳು ಜಾಸ್ತಿ ಬಿಟ್ಟಾಕಿ ಬಿಡ್ತೀವಿ ಸರ್. ಹಂಗಾಗಿ ಕಾಯಿಗಳ ಸೈಜ್ ಕಡಿಮೆ ಆಗುತ್ತೆ, ಆಗ ನಮಗೆ ಹೆಚ್ಚಿನ ಕಾಯಿಗಳು ಬರ್ತವೆ. ಈಗ ಹತ್ರದ ಮಾರ್ಕೆಟ್ಗಳಿಗೆ, ಲೋಕಲ್ ಮಾರ್ಕೆಟ್ಗಳಿಗೆಲ್ಲ ಅಂದ್ರೆ ಕಾಯಿ ಸಣ್ಣ ಗಾತ್ರದಲ್ಲಿ ಎಷ್ಟು ಇಷ್ಟಪಟ್ಟರೆ ನಾವು ಸಣ್ಣ ಕಾಯಿನ ಬಿಡ್ತೀವಿ ಸರ್. ಬೇರೆ ಕಡೆ ಹೋಗ್ಬೇಕಂದ್ರೆ ದೊಡ್ಡ ಕಾಯಿನ ಬಿಡ್ತೀವಿ. ಎಲ್ಲಿ ಮಾರಾಟ ಮಾಡ್ತಾರೆ ಪ್ಯಾರ್ಲ ಕಾಯಿ? ದಾವಣಗೆರೆಯಲ್ಲೇ ಮಾಡ್ತೀವಿ ಸರ್, ನಾವು ದಾವಣಗೆರೆ ಮಾರುಕಟ್ಟೆಯಲ್ಲೇ ಮಾರ್ತೀವಿ. ಮತ್ತು ನಮ್ಮ ಸ್ನೇಹಿತರ ಶಾಪ್ಗಳಿದ್ದಾವೆ ಸರ್, ಆ ಕಿರಾಣಿ ಶಾಪ್ಗಳು ಅಲ್ಲಿ ಇದ್ದಾವೆ, ಅಲ್ಲಿ ಅವ್ರ ಕಡೆ ಕೊಡ್ತೀವಿ, ಅವರೇ ಮಾರ್ತಾರೆ ಸರ್, ಅವರು ಮಾರ್ತಾರೆ, ನಮಗೆ ಲಾಭ ಆಗುತ್ತೆ ಸರ್. ಅಕ್ಕಿ ಪಕ್ಷಿಗಳು ಸಾಕಷ್ಟು ಕಾಟ ಪ್ಯಾರ್ಲಣ್ಣಿಗೆ, ಅದನ್ನೆಲ್ಲ ಯಾವ ರೀತಿ ನಿಯಂತ್ರಣ ಮಾಡ್ತೀರಿ ನೀವು? ಇಲ್ಲ ಸರ್, ಅಕ್ಕಿ ಪಕ್ಷಿಗಳ ಕಾಟ ಕಡಿಮೆ ಇದೆ ಸರ್. ನಮ್ಮ ಕಡೆ ಎಲ್ಲ ನೀರಾವರಿ ಕಡೆಯಲ್ಲಿ ತೋಟ ಜಾಸ್ತಿ ಇರೋದ್ರಿಂದ ಹಂಗಾಗಿ ಏನಿಲ್ಲ, ತೊಂದರೆಗಳನ್ನಿಲ್ಲ ಸರ್. ಅಕ್ಕಿ ಪಕ್ಷಿದು ಅಕಸ್ಮಾತ್ ಇತ್ತು ಅಂತಂದ್ರೂ ಕಡಿಮೆ ಇದೆ ಸರ್, ಅದು ತಿಂದು ಉಳಿದಂತಂದ್ರೆ ನಮಗೆ ಮಾರುಕಟ್ಟೆ ಆಗುತ್ತೆ ಸರ್. ಹೋಗಿದ್ರೆ ನಮ್ಮ ಕೃಷಿ ಸಾಕಷ್ಟು ಅನುಕೂಲ ಇದೆಯಲ್ವಾ? ಹೌದು ಸರ್, ಈಗ ಅಕ್ಕಿ ಪಕ್ಷಿಗಳಿಂದ ಇರೋದು ಸರ್, ನಮ್ಗೆ ಯಾವುದೇ ಥರದ ಈಗ ನಮ್ಮದು ಇದಾಗುತ್ತೆ ಸರ್, ಪರಾಗಸ್ಪರ್ಶ ಆಗುವಂಥದ್ದು ಅಕ್ಕಿ ಪಕ್ಷಿಗಳು ಮತ್ತು ಜೇನುನೊಣ ಸರ್. ಜೇನುನೊಣಗಳು ಹೆಚ್ಚಾಗಿದ್ದರೆ ನಮಗೆ ಹೆಚ್ಚು ಇಳುವರಿ, ಉತ್ತಮ ಗುಣಮಟ್ಟದ ಹಣ್ಣುಗಳು ಹೂವುಗಳನ್ನು ಪಡೆಯೋದಕ್ಕೆ ನಮಗೆ ಜೇನು ಉತ್ತಮವಾಗಿದೆ ಸರ್. ಒಂದು ಕಡೆ ನೀವು ಜೇನು ಕೃಷಿ ಮಾಡಬೇಕಂತ ಅನಿಸ್ತಲ್ವಾ? ಸರ್, ಜೇನು ಕೃಷಿ ಮಾಡ್ಬೇಕು ಅನಿಸುತ್ತೆ ಸರ್, ಅದರ ಪಕ್ಕದಲ್ಲಿ ಇರೋವಂಥ ಹೊಲಗಳಲ್ಲೆಲ್ಲ ಈಗ ರಾಸಾಯನಿಕ ಇರೋದ್ರಿಂದ, ಭತ್ತದ ಬೆಳೆ ಅಥವಾ ರಾಸಾಯನಿಕ ಇದರಿಂದ ಜೇನು ಮುಂದೆ ನಾವು ತಂದು ಸುಮ್ಮನೆ ಸಾಯಿಸಬಾರ್ದಲ್ಲ ಅಂತೇಳಿ ಮಾಡಿಲ್ಲ ಸರ್. ಮುಂದಿನ ಬೆಳೆಗಳಲ್ಲಿ ಅವರು ಎಲ್ಲ ತೋಟ ಕಟ್ತಾ ಇದ್ದಾರೆ ಸರ್, ಪಕ್ಕದ ಹೊಲದಲ್ಲೆಲ್ಲ. ನಮ್ಮ ಮುಂದೆ ಜೇನು ಕೃಷಿನ ಮಾಡ್ತೀವಿ ಸರ್, ಅಣಬೆ ಕೃಷಿನೂ ಮಾಡ್ತೀವಿ ಸರ್. ಈಗ ಹೈನುಗಾರಿಕೆ ಹೊಂದಿದೆ ಸರ್. ಹೈನುಗಾರಿಕೆಯಲ್ಲಿ ಏನೇನು ಸಾಕಾಣಿಕೆ ಮಾಡಿದ್ರೆ ನೀವು ಸರ್? ಈಗ ಸದ್ಯಕ್ಕೆ ನಾವು ಆಕಳುಗಳು ಎರಡಿದ್ದಾವೆ ಸರ್, ಆಕಳನ್ನು ಮಾಡಿದ್ದೀವಿ, ಅದೇ ಆಕಳ ಗೊಬ್ಬರನ್ನು ನಮಗೆ ಹೊಲಕ್ಕಾಗುತ್ತೆ ಸರ್. ಈಗ ಹಸು ಅಂತಂದ್ರೆ ಯಾವ ತಳಿ ಹಸು ಸಾಕಾಣಿಕೆ ಮಾಡಿದ್ರೆ ನೀವು ಸರ್? ನಾವು ಜವಾರಿ ಕ್ರಾಸ್ ಇರುವಂತ ತಳಿಗಳನ್ನೇ ಮಾಡಿದ್ದೀವಿ ಸರ್. ನಮ್ಮ ಮನೆಯಲ್ಲಿ ಇದ್ದಂತ ಸಣ್ಣದಾಗಿದ್ದ ಇದ್ದಂತ ತಳಿಗಳನ್ನೇ ಅವೇ ಇದೆ ಸರ್. ಈಗ ಕೃಷಿ ಅಂದಮೇಲೆ ಸಾಕಷ್ಟು ಈಗ ಬೆಳೆಗಳನ್ನ ಬೆಳಿಬೇಕಾಗುತ್ತೆ, ಒಳ್ಳೆಯ ಒಂದು ಇಳುವರಿ ಪಡಿಬೇಕು ಅಂತಂದ್ರೆ ಹೈನುಗಾರಿಕೆ ಬೇಕೇ ಬೇಕಲ್ವಾ ಸರ್? ಈಗ ಹೈನುಗಾರಿಕೆ ಇದ್ದಷ್ಟು ನಾವು ಸಾವಯವ ಮಾಡ್ತೀವಿ ಅಂದಾಗ, ಹೈನುಗಾರಿಕೆ ಇಲ್ಲದೆ ಸಾವಯವ ಮಾಡೋಕ್ಕೆ ತುಂಬ ಕಷ್ಟ ಸರ್. ಹೈನುಗಾರಿಕೆ ಇದ್ದಾಗ ಮಾತ್ರ ನಾವು ಆ ಬೆಳೆಗಳ ಕೃಷಿ, ಇನ್ನೊಂದು ಸರ್ ಸಮಗ್ರ ಕೃಷಿಯಲ್ಲಿ ಒಂದು ಕೃಷಿ ತ್ಯಾಜ್ಯ ಇನ್ನೊಂದು ಕೃಷಿಗೆ ಉಪಯೋಗ ಕಸುಬಾಗಿ ಕೆಲಸ ಮಾಡುತ್ತೆ ಸರ್, ಹಾಗೂ ನಮಗೆ ಉಪ ಆದಾಯವಾಗಿ ಕೆಲಸ ಮಾಡುತ್ತೆ ಸರ್. ಹಾಗಾಗಿ ನಾವು ಉಪ ಕಸುಬುಗಳು ಜೊತೆಗೆ ಉಪ ಬೆಳೆಗಳನ್ನು ಹಾಗೂ ಮುಖ್ಯ ಬೆಳೆಗಳನ್ನು ಇರಲೇಬೇಕು ಸರ್ ಒಂದು ಕೃಷಿಯಲ್ಲಿ. ಈಗ ಹೈನುಗಾರಿಕೆಯಿಂದ ಅಂದ್ರೆ ಹಸು ಸಾಕಾಣಿಕೆ ಮಾಡಿದ್ರಲ್ಲ, ಇದರಲ್ಲಿ ಎಷ್ಟು ಆದಾಯ ಬರುತ್ತೆ ಹಾಲು ಮಾರಾಟ? ತಿಂಗಳಿಗೆ ನಮಗೆ ಎಲ್ಲ ಖರ್ಚು ತೆಗೆದು ಒಂದು 10,000 ಬಂದ್ರೆ ನಮಗೆ ಆದಾಯ ಸಾಕು ಸರ್. ಹೈನುಗಾರಿಕೆ ಅಷ್ಟು ಬರುತ್ತೆ ಸರ್, ಅಷ್ಟು ಬಂದ್ರೆ ನಮಗೆ ಸಾಕು ಸರ್. ಹೆಚ್ಚಿಗಿನ ನಿರೀಕ್ಷೆ ಏನಿಲ್ಲ ಸರ್, ನಮಗೆ ಗೊಬ್ಬರ ಕೊಡುತ್ತೆ ಸರ್, ಅಷ್ಟೇ ಸಾಕು ಸರ್. ನಮ್ಮ ಕೃಷಿ ತ್ಯಾಜ್ಯನೇ ನಮ್ಮ ಬೆಳೆಯಲ್ಲಿ ಸಿಗೋ ಹೊಲದಲ್ಲಿ ಸಿಗುವಂಥ ಕೃಷಿ ತ್ಯಾಜ್ಯನ ಹಾಕ್ತೀವಿ, ಜೊತೆಗೆ ನಮ್ಮ ಹೊಲಕ್ಕೆ ಗೊಬ್ಬರನ ಕೊಡುತ್ತೆ, ಅದ್ರ ತ್ಯಾಜ್ಯ ನಮ್ಮ ಹೊಲಕ್ಕೆ ಗೊಬ್ಬರ ಆಗುತ್ತೆ, ಅದೇ ಸಾಕು ಸರ್. ಒಟ್ಟಾರೆ ನಿಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳು ಸಾಕಷ್ಟು ನಿಮಗೆ ನೆಮ್ಮದಿ ತಂದುಕೊಟ್ಟಿದೆ. ಈಗ ಮುಂಚೆ ಮಾಡಿದಾಗ ಇದು ಸಾವಯವ ತುಂಬ ತೊಂದರೆ ಅನಿಸುತ್ತೆ ಸರ್ ಫಸ್ಟಿಗೆ. ಈಗ ಹೆಚ್ಚು ಬೆಳೆ ಬೇಗ ಬೆಳೆ ಸಿಗಲ್ಲ, ಹಾಗೂ ಬೇಗ ಆದಾಯನೂ ಸಿಗಲ್ಲ. ಆದರೆ ಈಗ ಬರ್ತಾ ನೋಡ್ತಾ ಇದ್ಬೇಕಾದ್ರೆ ನಾವು ಹೆಚ್ಚು ಔಷಧಿಗಳ ಬಳಕೆ ಇಲ್ಲ, ಹಾಗೂ ಕೆಮಿಕಲ್ಗಳ ಬಳಕೆ ಇಲ್ಲದಿಂದ ಖರ್ಚು ಕಡಿಮೆ ಆದ್ದರಿಂದ ಹೆಚ್ಚು ಆದಾಯ ಅನಿಸುತ್ತೆ ಸರ್. ಈಗ ಹೆಚ್ಚಿನ ಆದಾಯ ನಿರೀಕ್ಷೆ ಮಾಡ್ತಿದ್ದೀವಿ ಸರ್, ಹಾಗೂ ಬರ್ತಾ ಇದೆ ಸರ್. ಒಳ್ಳೆಯದು ಸೋಮೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಯಾವ ರೀತಿಯಾದಂಥ ಒಂದು ಬೆಳೆಗಳನ್ನ ಬೆಳೀತಾ ಇದ್ರಿ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಮಾಳಗೊಂಡನಹಳ್ಳಿಯ ಕೃಷಿಕ ಸೋಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಸಯ್ಯಾ ಭೂಲೋಕದಯ್ಯಾ ದೇವಾನೆ ಸಯ್ಯಾ ಸೋಲೀಸಬೇಡ ಗೆಲಿಸಯ್ಯಾ ಸೋಲೀಸಬೇಡ ಗೆಲಿಸಯ್ಯಾ ಸೋಲೀಸಬೇಡ ಗೆಲಿಸಯ್ಯಾ ಭೂಲೋಕ ಕದಯ್ಯ ದೇವಾನೆಸಯ್ಯ ಸೋಲೀಸಬೇಡ ಗೆಲಿಸಯ್ಯ ಸೋಲೀಸಬೇಡ ಗೆಲಿಸಯ್ಯ ಸೋಲೀಸಬೇಡ ಗೆಲಿಸಯ್ಯ ಗಿರಿಯೋ ಪಡುಲಾ ಚಿನ್ನದ ಗಿರಿಯೋ ಮೂಡ್ಲಾ ಮುತ್ತಿನ ಗಿರಿಯೋ ಪಡುಲಾ ಚಿನ್ನದ ಗಿರಿಯೋ ಸೋಲಿಗರ ಸೀಮೆ ಸಿರಿಹಾರಿ ಸೋಲಿಗರ ಸೀಮೆ ಸಿರಿಹಾರಿ ತಿಮ್ಮಪ್ಪ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನೆಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಮೇಲೆ ಬಿಳಿ ಕುದುರೆ ಏರೋನೆ ಬೆಟ್ಟ ಬೆಟ್ಟದ ಮೇಲೆ ಬಿಳಿ ಕುದುರೆ ಏರೋನೆ ಉದ್ದಂಡ ಜಗದೊಡೆಯ ಬಿಳಿಗಿರಿ ಉದ್ದಂಡ ಜಗದೊಡೆಯ ಬಿಳಿಗಿರಿ ರಂಗಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಭೂಲೋಕದಯ್ಯ ದೇವಾನೆಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಭೂಲೋಕದಯ್ಯ ದೇವಾನೆಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಜನಪದ ಗೀತೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಚನ್ನಗಿರಿ ಮಾರುಕಟ್ಟೆಯ ಧಾರಣೆ. ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 48,099 ಗರಿಷ್ಠ 53,699 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳು ಈ ರೀತಿವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,000 ಗರಿಷ್ಠ 6,000 ರೂಪಾಯಿಗಳು. ಸಪೋಟ 2,000 - 2,500. ತೆಂಗಿನಕಾಯಿ 8,000 - 12,000 ರೂಪಾಯಿಗಳು. ಹತ್ತಿ 4,022 - 10,400 ರೂಪಾಯಿ. ನೆಲಗಡಲೆ 2,589 - 6,202 ರೂಪಾಯಿಗಳು. ಕರ್ಬೂಜ 1,000 - 1,500. ಮೆಕ್ಕೆಜೋಳ ಸ್ಥಳೀಯ 1,859 - 2,269. ಮೋಸಂಬಿ 2,000 - 2,500. ಈರುಳ್ಳಿ 500 - 1,550. ಪಪ್ಪಾಯಿ 1,000 - 2,000 ರೂಪಾಯಿಗಳು. ಅನಾನಸ್ 2,000 - 2,500. ದಾಳಿಂಬೆ 2,000 - 3,000 ರೂಪಾಯಿಗಳು. ರಾಗಿ ಸ್ಥಳೀಯ 1,701 - 1,980 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯ ಧಾರಣೆಗಳು ಈ ರೀತಿವೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 1,808 ರಿಂದ ಗರಿಷ್ಠ 2,588 ರೂಪಾಯಿಗಳು. ನೆಲಗಡಲೆ